ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಯಾವುದೇ ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ, ರಕ್ಷಣೆ ಮತ್ತು ಪೋಷಣೆ ಅವಶ್ಯಕತೆ ಇರುವ ಮಕ್ಕಳಿಗೆ ತುರ್ತು ಸೇವೆಯನ್ನ ಒದಗಿಸಲು ಉಚಿತ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅಥವಾ 112 ಕರೆ ಮಾಡುವ ಮೂಲಕ ನೆರವು ಪಡೆಯಬಹುದಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹಿರಿಕಾಯತನಹಳ್ಳಿಯಲ್ಲಿ ಕೃಷಿ ನಡೆಸ್ತಾ ಇರತಕ್ಕಂತಹ 64 ಜವರೇಗೌಡ ಅವರು. ಜವರೇಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ನಿಮಗೆ 64 ಪ್ರಾಯ, ಚಿಕ್ಕದ್ರಿಂದ ನೀವು ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡು ಬಂದ್ರಾ ಅಥವಾ ಬೇರೆ ಏನಾದ್ರು ಉದ್ಯೋಗಗಳನ್ನ ಮಾಡಿ ನಂತರ ಕೃಷಿಗೆ ಬಂದ್ರಾ, ಹೇಗೆ? ಸರ್, ನಮ್ಮದು ಡಿಗ್ರಿ ಆಗಿದೆ. ಡಿಗ್ರಿ ಆದಮೇಲೆ ಹಾಪ್ ಕಂಪ್ಸಲ್ಲಿ 1 ಇದೆ ಸರ್, ಬ್ಯಾಂಗ್ಳೂರಲ್ಲಿ. ಹಾಪ್ ಕಂಪ್ಸಲ್ಲಿ ನನಗೆ ಯಾಕೋ 1 ಆದಮೇಲೆ ನನಗೆ ಹಿಡಿಸ್ಲಿಲ್ಲ. ಅಲ್ಲಿಂದ ಬಂದು ಊರಿಗೆ ಬಂದು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿ 1 ಆಯಿತು. ಯಾಕೆ ಹಿಡಿಸ್ಲಿಲ್ಲ ಸರ್? ನನಗೆ ಕಷ್ಟಪಟ್ಟು ದುಡ್ದು ತಿನ್ನಬೇಕು, ಆದರೆ ನಮಗೆ ಅಲ್ಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆಲ್ಲ ನಮಗೆ ಕೃಷಿನೇ ಮೇಲು ಒಂದು ಬಂದು ಪುನಃ ಕೃಷಿಗೆ ಜಾಯ್ನ್ ಆದ ಸರ್. ಅಂದರೆ ಮಾನಸಿಕ ಒತ್ತಡ, ಕೆಲಸದ ಒತ್ತಡ ಎರಡೂ ಇತ್ತು. ಹೌದು ಸರ್, ಇತ್ತು. ಅದರಿಂದ ನಮಗೆ ಸುಳ್ಳು ಹೇಳೋಕ್ಕಾಗಲಿಲ್ಲ, ನಾವು ನಿಜ ಹೇಳಿದ್ದು ತಡ್ಕೊಳಕ್ಕಾಗಲಿಲ್ಲ ಸರ್ ಅಲ್ಲಿ. ಅದರಿಂದ ನಾವು ಕೃಷಿಗೆ ಬಂದು ಕೃಷಿನೇ ಏರ್ಪಾಡು ಮಾಡೋದು ಸರ್. ಅಲ್ಲ, ಈಗ ಅಲ್ಲಿಂದ ಬಂದ್ರಲ್ಲ, ಬೇರೆ ಉದ್ಯೋಗಗಳನ್ನ ನೋಡ್ಬೋದಾಗಿತ್ತು, ಡಿಗ್ರಿ ಆಗಿತ್ತು, ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ನಮಗೆ ಕಷ್ಟಪಟ್ಟು ತಿಂದಿದ್ದು ಆರೋಗ್ಯವಾಗಿರ್ಬೇಕು ಸರ್. ನಮಗೆ ಸಿಟಿನಲ್ಲಿ ಸುತ್ತಕೊಂಡು ನಾವು ಕಾಲ ತಳ್ಳಕ್ಕೆ ಆಗಲಿಲ್ಲ. ನಾವು ಹಳ್ಳಿನಲ್ಲೇ ಬೆಳೆದು ಹಳ್ಳಿನಲ್ಲೇ ನಾವು ನಮ್ಮ ವ್ಯವಸಾಯನೇ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಅದರಿಂದ ನಾವು ವ್ಯವಸಾಯಕ್ಕೆ ಬಂದಿವಿ ಸರ್. ನಾವು ಕಷ್ಟಪಟ್ಟು ಶ್ರಮ ಪಟ್ಟು ನಾವು ದುಡಿತಾ ಇದ್ದೀವಿ, ಶ್ರಮ ಪಟ್ಟು ನಾವು ಆರಾಮಾಗಿ ಎಲ್ಲದರಲ್ಲಿ ಹೆಲ್ತಿಯಾಗಿದ್ದೀವಿ ಸರ್. ನಾವು ಅಂದರೆ ಒಟ್ಟಿನಲ್ಲಿ ನೆಮ್ಮದಿ ಆಗಿದ್ದೀರಿ ಸರ್? ನೆಮ್ಮದಿ ಸರ್, ಏನು ತೊಂದರೆ ಇಲ್ಲ. ಕೊರೋನಾ ಟೈಮಲ್ಲಿ ಎಲ್ಲ ಸಿಟಿ ಬಿಟ್ಟು ವಾಪಸ್ಸು ಹಳ್ಳಿಗೆ ಬಂದು ಎಷ್ಟೋ ಜನ ಇಲ್ಲೇ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಆದರೆ ಈ ನೆಮ್ಮದಿಯನ್ನು ನೀವು 30 ಹಿಂದೆಲೇ ಕಂಡ್ಕೊಬಿಟ್ಟಿದ್ದೀರಿ. ಹೌದು ಸರ್, 30 ಹಿಂದೆನೇ ಕಾಣಿಸ್ಕೊಂಡಿದ್ದೀವಿ ಸರ್. ಇದು ಒಂದು ಪರಿಸ್ಥಿತಿ ಜನಗಳಿಗೆ ಬುದ್ಧಿ ಕಲಿಸಿದ್ರೆ, ಆದರೆ ಈ ಯಾವುದೇ ಪರಿಸ್ಥಿತಿ ಇಲ್ಲದೆ ಇರೋ ದಿನಗಳಲ್ಲಿ ನೀವೇ ಸ್ವತಃ ಈ ಅನುಭವವನ್ನು ಕಂಡುಕೊಂಡು ಸರ್? ನಾವು ಸ್ವಂತನೇ ಅನುಭವ ಮಾಡ್ತೀವಿ. ಆದರೂ ಒಂದ್ಸರಿ ಪೇಪರ್ನವ್ರು ಬಂದಿದ್ರು, ಅವರು ನಮ್ಮ ತೋಟ ನೋಡಿ ಅವರು ತುಂಬ ಖುಷಿ ಪಟ್ಟರು ಸರ್. ಕೆಲಸಕ್ಕೆ ಗುಡ್ ಬೈ ಮತ್ತು ವ್ಯವಸಾಯಕ್ಕೆ ಜೈ ಅಂತ ಹೇಳಿ ಒಂದು ಆರ್ಟಿಕಲ್ಸ್ ಬಿಟ್ಟರು ಸರ್ ನಮ್ಮ ಹೆಸರಿನಲ್ಲಿ. ಅದು ನಮಗೆ ತುಂಬ ಸಂತೋಷ ಆಯ್ತು ಸರ್. ನಾವು ಈ ವ್ಯವಸಾಯದಲ್ಲೇ ನಮಗೆ ತೃಪ್ತಿ ಕಾಣ್ತಾ ಇದೆ ಸರ್. ನೀವು ಬಂದಾಗ ಕೃಷಿಯನ್ನ ಪ್ರಾರಂಭ ಮಾಡಿದಾಗ ನಿಮ್ಮ ಜಮೀನು ಹೇಗಿತ್ತು ಹೇಳಿ ಸರ್? ನಮ್ಮ ಜಮೀನಲ್ಲಿ ಒಂದು ರಾಗಿ ಹಾಕಿದ್ರೆ ಒಂದು ಗುಡ್ಡೆನೂ ಆಗ್ತಿರ್ಲಿಲ್ಲ. ತುಂಬ ಅಲ್ಲಿ ಬರಡು ಭೂಮಿ ಸರ್, ಮಳೆ ಆಶ್ರಿತ. ಇವಾಗ ನಾವು ಅಲ್ಲಿಂದ ಬಂದ್ಮೇಲೆ ಒಂದು ಸ್ವಲ್ಪ ಬೋರ್ ಹಾಕ್ಸಿ ಇಂಪ್ರೂವ್ ಆಗಿ ಒಂದು 4 2 ಎಕರೆ ಅಡಿಕೆ ಹಾಕ್ಸಿದ್ದೀನಿ, 2 ಎಕರೆ ತೆಂಗು ಹಾಕ್ಸಿದ್ದೀನಿ ಸರ್. ಈಗ ಒಂದು 4 ವರ್ಷದಿಂದ ಏನು ಆದಾಯ ಇರಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಆದಾಯ ಕಾಣ್ತಾ ಇದ್ದೀನಿ ಸರ್. ಬೋರ್ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಹಾಕಿದ್ರೆ? 30 ಸರ್? ಇಲ್ಲ ಇಲ್ಲ, ಈಗ ಒಂದು 10 ಬ್ಯಾಕ್ ಅಲ್ಲಿ ಹಾಕ್ಸಿದೆ ಸರ್. ಅದಕ್ಕೆ ಮುಂಚೆ? ಅದಕ್ಕಿಂತ ಬರೀ ಬರಡು ಭೂಮಿ ಸರ್, ವ್ಯವಸಾಯನೇ ಇರಲಿಲ್ಲ. ಅಂದ್ರೆ ಮಳೆ ಹೋದ್ರೆ ಬೆಳೆ? ಹಾ, ಮಳೆ ಹೋದ್ರೆ ಬೆಳೆ. ಅಲ್ಲಿಗಂಟ ನಮಗೆ ತಿನ್ನಕ್ಕೆ ಅನ್ನ ಇರಲಿಲ್ಲ ಸರ್. ತುಂಬಾ ಶ್ರಮ ಪಟ್ಟು ಶ್ರಮಜೀವಿಯಾಗಿ ಬಂದಿರೋ ಸರ್. ಅಂದ್ರೆ ಮಳೆ ಹೋದಾಗ ಮಳೆ ಮುಂಗಾರು ಮಳೆ ಮಳೆ ಆಶ್ರಿತ ಸರ್. ಏನ್ ಮಾಡ್ತಾ ಇದ್ರಿ ಬೆಳೆ? ರಾಗಿ ಆಗ್ತಿದ್ದು ಮತ್ತೆ ಹುರುಳಿ ಅಲಸಂದೆ, ಆದ್ರೂ ಮಳೆ ಹೋದ್ರೆ ಆಗ್ತಿತ್ತು, ಮಳೆ ಹುಯ್ದ್ರೆ ಆಗ್ತಿರ್ಲಿಲ್ಲ ಸರ್. ಅವಾಗ ಏನ್ ಮಾಡ್ತಿದ್ರಿ ಊಟಕ್ಕೆಲ್ಲ, ಆಹಾರಕ್ಕೆಲ್ಲ, ಮನೆ ಊಟಕ್ಕೆ ಸರ್? ಆಗು ಒಂದ್ ಸ್ವಲ್ಪ ಕೂಲಿ ಕೆಲಸ ಮಾಡ್ತಿದ್ದು, ಮತ್ತೆ ಇತ್ತೀಚೆಗೆ ಅದಾದ್ಮೇಲೆ ಬೋರ್ ಹಾಕ್ಸಿದ್ಮೇಲೆ ನಮ್ಗೆ ಒಳ್ಳೆ ಇಂಪ್ರೂವ್ ಆಗಿದ್ವಿ ಸರ್. ಎಷ್ಟು ಇಂಚ್ ನೀರ್ ಬಂದಿದೆ ಸರ್? ನಮ್ಗೆ 4 ಇಂಚ್ ನೀರ್ ಬಂದಿದೆ ಸರ್. 162 ಅಡಿ ಹಾಕ್ಸಿದೀವಿ, 4 ಇಂಚ್ ಬಂದಿದೆ ಸರ್. 12 ಜೆಟ್ ಹೊಡಿ ಐತೆ ಸರ್. ಹೌದಾ? ಪರವಾಗಿಲ್ಲ, ಆದ್ರೆ ಒಳ್ಳೆ ಉತ್ತಮವಾದ ನೀರೇ ಬಂದಿದೆ. ಆ ನೀರು ಸದಾ ಕಾಲ ಇರುತ್ತಾ ನಿಮ್ಗೆ ಬೇಸ್ಕೊಂಡ ಸರ್? ಎನಿ ಒನ್ ನೀರು ಸರ್. ಹಾಗಾಗಿ ಈಗ 3 ವರ್ಷದ ಬ್ಯಾಕ್ ಅಲ್ಲಿ ತುಂಬಾ ಇದಾಗಿತ್ತು ಸರ್. ಆವಾಗ ಮಾತ್ರ ಸ್ವಲ್ಪ ಸ್ಟಾಪ್ ಆಗ್ಬಿಡ್ತು, ಕೆರೆ ಕಟ್ಟೆಗಳೆಲ್ಲ ನೀರ್ ಬರ್ನ್ ಆಗಿತ್ತು, ಅದರಿಂದ ಆವಾಗ ಸ್ವಲ್ಪ ಕಡಿಮೆ ಆಗಿತ್ತು ಸರ್. ಈಗ ಪುನಃ ಈಗ ಮಳೆ ಜಾಸ್ತಿ ಆದ್ಮೇಲೆ ಇವಾಗ ಕಂಟಿನ್ಯೂ ಆಗಿದೆ ಸರ್. ಅಲ್ಲ, ಈಗ ಕಡಿಮೆ ಆಗ್ತದ, ಆಗ ನಿರಂತರವಾಗಿ ನೀರ್ ಬರಬೇಕು ಅಂದ್ರೆ ಅದಕ್ಕೆ ಮರುಪೂರಣದ ವ್ಯವಸ್ಥೆ ಅದೇನು ಮಾಡ್ಕೊಳ್ಳಿಲ್ವಾ ನೀವು ಸರ್? ವ್ಯವಸ್ಥೆ ಮಾಡ್ದು ಆದ್ರೂ ಸಕ್ಸಸ್ ಆಗ್ಲಿಲ್ಲ ಸರ್. ರಿಬೋರ್ ಮಾಡಿಸಲಿಲ್ಲ, ಏನು ಮಾಡಿಸಲಿಲ್ಲ ಸರ್. ಪುನಃ ಮಳೆ ಸ್ಟಾರ್ಟ್ ಆಯ್ತು, ಅವಾಗ ಪುನಃ ಕಂಟಿನ್ಯೂ ಆಯ್ತು ಸರ್. ಅದನ್ನ 2 ಬೋರ್ ಹಾಕ್ಸಿ ಅದನ್ನು ಉಂಟಾಯ್ತು, ಆದ್ರೂ ಈ ಮಳೆ ಬಿದ್ದ ಮೇಲೆ ಇದು ಅಂತರ್ಜಲ ಜಾಸ್ತಿ ಆಗಿ ಪುನಃ ಅದೇ ಬೋರ್ ಕಂಟಿನ್ಯೂ ಆಯ್ತು ಸರ್. ಈಗ ಎಲ್ಲ ಕಡೆಲ್ಲೂ ಸಾಮಾನ್ಯವಾಗಿ ಒಳ್ಳೆ ಅಂತರ್ಜಲ ಹೆಚ್ಚಾಗಿದೆ ಮಳೆ ಆಗಿರೋದ್ರಿಂದ. ನಿಮ್ಗೆ ಮುಂಚೆ ಈ 3 ವರ್ಷದ ಹಿಂದೆ ಒಂದು ನೀರಿನ ಅಭಾವ ಕಾಡಿತ್ತು ಅಂತ ಹೇಳಿದ್ರಲ್ಲ, ಆ ಅಭಾವ ಮುಂದೆನೂ ಕೂಡ ಕಾಡೋ ಸಂಭವ ಇರುತ್ತೆ. ಹಾಗಾಗಿ ನೀವು ಅದಕ್ಕೆ ಒಂದು ಮರುಪೂರಣ ಅಂದ್ರೆ ರೀಬೋರಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅನಿಸಿಲ್ವಾ ನಿಮ್ಗೆ? ಹೌದು ಸರ್. ಅದನ್ನು ಅದಾದ್ಮೇಲೆ ಬೋರ್ ಹಾಕ್ಸ್ತೇವೆ ಸರ್. 2 ಅದು ಸಕ್ಸಸ್ ಆಗ್ಲಿಲ್ಲ. ಸಕ್ಸಸ್ ಆಗ್ಲಿಲ್ಲ, ಸಕ್ಸಸ್ ಇರೋ ಬೋರ್ಗೆ ರೀಬೋರ್ ಮಾಡಿಸೋದಂತ ಸ್ಟಾರ್ಟ್ ಆಗಿದೆ ಸರ್. ಅಷ್ಟೊತ್ತಿಗೆ ಮಳೆ ಬೀಳ್ತು, ಆಗ ಅಂತರ್ಜಲ ಜಾಸ್ತಿ ಆಯ್ತು. ಆಮೇಲೆ ಅಂತರ್ಜಲ ಜಾಸ್ತಿ ಆಗಿದೆ, ಇದು ನಿಮ್ಮೊಬ್ರು ಸಮಸ್ಯೆ ಅಲ್ಲ. ಇಡೀ ಬೈಲಿನಲ್ಲಿ ಒಂದ್ ಕಡೆ ಒಳ್ಳೆ ಅಂತರ್ಜಲ ಇತ್ತು ಅಂದ್ರೆ ಎಲ್ಲರಿಗೂ ಸಿಗುತ್ತೆ. ಈ ಅಂತರ್ಜಲ ಮುಂದೊಂದ್ ದಿನ ಖಾಲಿ ಆಗ್ಬೋದು, ನಿಮಗೆ ಸಮಸ್ಯೆ ಉದ್ಭವ ಆಗ್ಬಹುದು. ಯಾಕೆಂದ್ರೆ ಈ ಸಮಸ್ಯೆಯನ್ನ ನೀವು 3 ವರ್ಷದಿಂದನೂ ಕೂಡ ಅನುಭವಿಸಿದ್ದೀರಿ. ಈ ಸಮಸ್ಯೆ ಮುಂದೆನೂ ಬರ್ಬೋದು, ಹಾಗಾಗಿ ನೀವು ಅದನ್ನ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಅನ್ಸಿದೆ. ಅಲ್ಲ, ಟ್ರೈ ಮಾಡ್ತೀವಿ ಸರ್ ಅದು ರೀಬೋರ್ ಹಾಕ್ಸ್ಲಿಕ್ಕೆ. ಅದ್ರಲ್ಲೂ ಏನು ಬರ್ಲಿಲ್ಲ ಅಂದ್ರೆ ರೀಬೋರಿಂಗ್ ಅಂದ್ರೆ ನಿಮ್ಗೆ ಮಳೆ ನೀರನ್ನ ಹಿಡಿದಿಡೋದಷ್ಟೇ. ಮಳೆ ನೀರನ್ನ ನೀವು ಪುನಃ ಅದು ನಿಮ್ಗೆ ಮಾಹಿತಿ ಇಲ್ವಾ ರೀಬೋರಿಂಗ್? ರೀಬೋರ್ ಇದೆ, ರೀಬೋರ್ ಇದೆ. ಮತ್ತೆ ಅದಕ್ಕೆ ಅಂತರ್ಜಲ ಜಾಸ್ತಿ ಆಗಂಗೆ ಪುನಃ ವೇಸ್ಟ್ ನೀರ್ ಬಂದು ಅಲ್ಲೇ ಒಳಗಡೆ ಬಿಡ್ಲಿಕ್ಕೆಲ್ಲ ಇದು ಮಾಡಿದೀವಿ ಸರ್. ಮಾಡಿದೀರಿ? ಮಾಡಿಸಿದೀವಿ ಸರ್. ಅದನ್ನೇ ಕೇಳ್ತಾರೆ, ಮಾಡಿಸಿದೀರಿ? ಮಾಡಿಸಿದೀವಿ ಸರ್. ಅದು ಮುನ್ನೆಚ್ಚರಿಕೆಗೋಸ್ಕರ ಮಾಡಿಸಿದೀವಿ ಸರ್. ಅದೇ ಹೇಳಿದ್ರು ಮಾಡಿಸ್ಕೊಂಡಿದೀವಿ. ಹೌದ್ ಸರ್, ಮಾಡಿಸಿದೀವಿ. ಹೇಳಿ, ನೀವು ಅಲ್ಲಿ ಬಂದ ಮೇಲೆ ಬೋರ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಮುಂಚೆ ಯಾರು ಬರೀ ರಾಗಿ ಬೆಳೀತಾ ಇದ್ರಿ, ತಂಬಾಕು ಬೆಳೀತಾರಲ್ಲ, ಬೆಳೀತಿರ್ಲಿಲ್ವಾ ಸರ್? ತಂಬಾಕು ಬೆಳೀತಾ ಇದ್ದು, ಈ ಆಳು ಕೊರತೆ ಆಗಿದ್ದರಿಂದ ತಂಬಾಕು ಇವಾಗ ನಿಲ್ಲಿಸ್ಬಿಟ್ಟಿದ್ವಿ ಸರ್. ತಂಬಾಕು ಈಗ ಮುಂಚೆ ಮಳೆ ಆಶ್ರಯ, ಮಳೆ ಆಶ್ರಯದಿಂದ ತಂಬಾಕು ಬೆಳೀತಿದ್ದ ಸರ್. ಮಳೆ ಆಶ್ರಯ ತಂಬಾಕು ಬೆಳೆದ್ರೆ ಇವಾಗ 1,000 ಕೆಜಿ ಬೆಳೆದ್ರೆ ಆಗ ಒಂದು 500-400 ಕೆಜಿಗೆ ಲಾಸ್ಟ್ ಸರ್ ಎಕರೆಗೆ. ಎಕರೆಗೆ ಆಗ ಮಳೆ ಆಶ್ರಿತ, ಮಳೆ ಆಶ್ರಿತ ಕಡಿಮೆ ಕಡಿಮೆ ಇದಾಗ್ತಾ ಇತ್ತು ಸರ್, ಇಳುವರಿ ಕಡಿಮೆ ಆಗ್ತಾ ಇತ್ತು. ಈಗ ಬೋರ್ ಇರೋದ್ರಿಂದ ಇಳುವರಿಯಿಂದ ಜಾಸ್ತಿ ಆಗುತ್ತೆ ಸರ್. ಎಲ್ಲ ಟೈಮ್ ಟೈಮ್ಗೆ ನೀರು ಕೊಡ್ತೀವಿ, ನೀರು ಕೊಟ್ಟಮೇಲೆ ನಮಗೆ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಹೇಳಿ, ಒಟ್ಟು ಎಷ್ಟು ಜಮೀನು ಇದೆ ನಿಮ್ಮ ಕೃಷಿ ಜಮೀನು ವಿಸ್ತೀರ್ಣ? ಸರ್, ನಮ್ದು 7 ಎಕರೆ ಇದೆ ಸರ್. 7 ಎಕರೆಯಲ್ಲಿ 2 ಎಕರೆ ತೆಂಗು ಹಾಕಿದೀವಿ, 2 ಎಕರೆ ಅಡಿಕೆ ಹಾಕಿದೀವಿ. ಇನ್ನು ಸಪರೇಟ್ ಸಪರೇಟ್ ಹಾಕಿದ್ದಾರೆ? ಹೌದು ಸರ್, ಸಪರೇಟ್ ಸಪರೇಟ್ ಸರ್. ಯಾಕೆ ಎಲ್ಲ ತೆಂಗಿನ ಜೊತೆಗೆ ಅಡಿಕೆ ಸರ್? ತೆಂಗಿನ ಜೊತೆಗೆ ಅಡಿಕೆ ಕುಣಿಸಿದ್ರೆ ಇಳುವರಿ ಕಡಿಮೆ ಸರ್ ಇದು ಅಡಿಕೆ. ನೆರಳಲ್ಲಿ ಮಾಹಿತಿ ಹೇಳ್ಕೊಟ್ರು ಇದನ್ನ ಹೀಗೆ ಮಾಡ್ಬೇಕಂತ ಸರ್? ನಮ್ಗೆ ಅನುಭವ ಇರೋರು ನಮ್ಮೂರು ವ್ಯಕ್ತಿಗಳೇ ಕೊಟ್ಟಿದ್ದಾರೆ ಸರ್. ಅನುಭವ ವ್ಯಕ್ತಿಗಳೇ ಮೊದ್ಲು ಮಾಡಿಸಿದಾರಲ್ಲ ಸರ್, ಅವರೇ ನಮ್ಗೆ ಹೇಳಿ ಈ ತರ ಮಾಡಿಸಿದ್ದಾರೆ ಸಪರೇಟ್ ಸಪರೇಟ್ ಹಾಕಿ. ತೆಂಗಿನೊಳಗಡೆ ಅಡಿಕೆ ಇಂಪ್ರೂವ್ ಆಗಲ್ಲ, ಇಳುವರಿ ಬರಲ್ಲ ಅಂತ ಹೇಳಿದ್ದಾರೆ ಸರ್. ಈಗ ನಮ್ಗೆ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಎಷ್ಟು ವರ್ಷದ ಮರಗಳು ನಿಮ್ಗೆ ಸರ್? ನಮ್ದು ಒಂದು 10 ವರ್ಷದಲ್ಲಿ ಹಾಕಿರೋದು ಸರ್ ಇದು ಅಡಿಕೆನ. ಒಂದು 750 ಇದೆ, 750ರಲ್ಲಿ ಒಂದು 60 ಕ್ವಿಂಟಲ್ 65 ಕ್ವಿಂಟಲ್ ಅಡಿಕೆ ಬರ್ತಾಯಿದೆ ಸರ್ ಒಟ್ಟಾರೆ. ಒಟ್ಟಾರೆ 2 ಎಕರೆಗೆ ಇಲ್ಲ, 1.5 ಎಕರೆ ಸರ್. 750 ಮರ ಇದೆ, 1.5 ಎಕರೆಗೆ 750 ಕೂರಿಸ್ಬಿಟ್ಟಿದ್ದಾರೆ. ಆದ್ರೆ ತೆಂಗಿನ ಜೊತೆ ಕೂಸೋದಾದ್ರೆ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮರಗಳ ಸಂಖ್ಯೆನು ಕಡಿಮೆ ಆಗುತ್ತೆ, ಮರ ಡೆವಲಪ್ ಆಗಲ್ಲ ಸರ್. ಅದು ಸ್ವಲ್ಪ ಸಣ್ಣಕ್ಕೆ ಹೋಗುತ್ತೆ, ಇರುತ್ತಲ್ಲ ಕಾಯಿ ಇಳುವರಿ ಕೂಡ ಬರಲ್ಲ. ಕಾಯಿ ಇಳುವರಿ ಬರಲ್ಲ ಸರ್. ಈಗ ಬೇರೆಯವರು ತೆಂಗಿನ ಜೊತೆ ಕೂರಿಸಿದಾರಲ್ಲ, ಅವರ ಒಂದು ಇಳುವರಿಗೂ ನಿಮ್ಮ ಇಳುವರಿಗೂ ಏನು ನಿಮಗೆ ವ್ಯತ್ಯಾಸ ಸರ್? ನಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ತೆಂಗು ಸಸಿ ಒಳಗಡೆ ಕುಣಿಸಿರೋರು ಇಳುವರಿ ಕಡಿಮೆ ಇಲ್ಲ ಸರ್. ಒಂದು ಮರಕ್ಕೆ ನಮ್ದು ಹೆಚ್ಚು ಕಡಿಮೆ ಒಂದು 15-20 ಕೆಜಿ ಬರುತ್ತೆ ಸರ್. ಈಗ ತೆಂಗು ಜೊತೆ ಕೂರಿಸಿರೋರು ನಿಮ್ಗೆ ಹೇಳ್ತಾ ಇದಾರ ನೀವು ಒಳ್ಳೆ ಕೆಲಸ ಮಾಡಿದಿರಿ ಅಂತ? ಹೌದು ಸರ್, ಎಲ್ಲ ಹೇಳ್ತಾ ಇದಾರೆ, ಬಂದು ನೋಡಿದ್ರಲ್ಲ ಹೇಳ್ತಾರೆ ಸರ್. ಚೆನ್ನಾಗಿದೆ ನಿಮ್ದು ಮರನು, ಚೆನ್ನಾಗಿ ಸ್ಟ್ರೆಂತ್ ಇದೆ, ಚೆನ್ನಾಗು ಇಳುವರಿನೂ ಬರುತ್ತೆ. ಬೇಕಾದ್ರೆ ನೀವು ಲಾಸ್ಟ್ ವರೆಗೆ ಕ್ಲೀನ್ ಆಗಿ ಮಾಡಿದ್ರೆ 20-25 ಕೆಜಿ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಸಾಮಾನ್ಯವಾಗಿ ಎಲ್ಲ ತೋಟಗಾರಿಕಾ ವಿಜ್ಞಾನಿಗಳಾಗ್ಬೋದು ಅಥವಾ ನಿಮಗೆ ಅನುಭವ ಇರೋರಾಗ್ಬೋದು ತೆಂಗಿನ ಜೊತೆಗೆ ಅಡಕೆಯನ್ನ ಕೂರಿಸೋದು ಬೇಡ ಅಂತಾನೆ ಹೇಳೋದು. ಹೌದು ಸರ್, ಹೇಳ್ತಾ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದಾವೆ ಅಂದ್ರೆ, ತೆಂಗಿಗೆ ಬರೋ ರೋಗ ಅಡಕೆಗೂ ಬರುತ್ತೆ, ಅಡಕೆಗೆ ಬರೋ ರೋಗ ತೆಂಗಿಗೆ ಬರುತ್ತೆ. ಹೌದು ಸರ್, ಅಟ್ಯಾಚ್ ಆಗುತ್ತೆ. ಮತ್ತೆ ಇಲ್ಲಿ ಅಳಿಲು ತೆಂಗಿನ ಜಂಪಾಗಿ ಎಳ್ನೀರ್ ಕುಡಿಯೋದು ಹ್ಯಾದ ಅಂತ ಬರುತ್ತೆ ಸರ್. ಹೌದು, ಲಿಂಕ್ ಜಾಸ್ತಿ ಆದಷ್ಟು ಅಲ್ಲಲ್ಲೇ ತೆಂಗಿಗೆ ಹಾನಿ ಜಾಸ್ತಿ ಮಾಡುತ್ತೆ ಅಂತ. ಇದು ಒಂದು ಉತ್ತಮ ಪ್ರಕ್ರಿಯೆ ಅಂತ ನೀವು ಹೇಳ್ತಾ ಇದ್ರೆ, ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ತೆಂಗು ಅಡಕೆ ಅದೇ ತೋಟಗಾರಿಕೆ ಅಂತ, ತೆಂಗು ಜೊತೆಗೆ ಅಡಕೆ ಕೂರಿಸ್ಬೇಕು ಅಂತ ಒಂದು ಕಲ್ಪನೆ ಇದೆ. ಹೌದು ಸರ್, ಅಂತವ್ರಿಗೆ ಏನ್ ಹೇಳ್ತೀರಿ ನೀವು ಹೇಳಿ ಸರ್? ತೆಂಗ್ ನೋಡೋಕೆ ಅಡಕೆ ಇಲ್ಲ, ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ಇಳುವರಿ ಚೆನ್ನಾಗಿರುತ್ತೆ. ನಿಮಗೆ ಮರದ ಸ್ಟ್ರೆಂತ್ ಇರುತ್ತೆ, ನಿಮಗೆ ಭೂಮಿ ಇದೆ, ಭೂಮಿ ವಿಸ್ತೀರ್ಣ ಜಾಸ್ತಿ ಇದೆ, ಒಂದೇ ಎಕರೆ ಅಥವಾ ಎರಡು ಎಕರೆ ಜಮೀನು ಇದ್ದವ್ರಿಗೆ ಅಂತ ಸಂದರ್ಭದಲ್ಲಿ ಅಡಕೆ ತೆಂಗು ಒಡಕೆ ಕೂರಿಸ್ತಾರೆ. ಒಟ್ಟಿಗೆ ಕೂರಿಸಿದ್ರೆ ಇಳುವರಿ ಬರೋಲ್ಲ ಸರ್? ಅದೇ ಅದೇ ಸಮಸ್ಯೆ. ಇನ್ನು ಇದು ಇದು ಇಲ್ಲ ಅದು ಇಲ್ಲ ಎರಡು ಇಲ್ದಂಗೆ ಮಾಡ್ಕೋಬೇಕಾಗುತ್ತೆ. ಈಗ ಬೇರೆ ಇನ್ನೇನು ಬೆಳೆಗಳಿದ್ದಾವೆ ಹೇಳಿ ನಿಮ್ಮ ಜಮೀನಲ್ಲಿ? ಸರ್, ನಮ್ಮ ಜಮೀನಲ್ಲಿ ಸ್ವಲ್ಪ ಇದಾಕ್ಸಿದ್ದೀನಿ ಸರ್, ಶುಂಠಿ ಹಾಕ್ಸಿದ್ದೀನಿ. ಆಮೇಲೆ ಸ್ವಲ್ಪ ಅಡಿಕೆ ಮರಕ್ಕೆ ಇದು ಸೌತೆ ಗಿಡ ಹಾಕ್ಸಿದ್ದೀನಿ ಸರ್. ಸೌತೆ ಆಗಲ್ಲ. ಈಗ ಮೊದಲು ಮರ ಕಟ್ಟಬೇಕಾಗಿತ್ತು, ನಮ್ದು ಈಗ 10-10 ಅಡಿಗೆ ಡಿಸ್ಟೆನ್ಸ್ ಇದೆ ಸರ್. ಗಾಳಿ ಬೆಳಕು ಚೆನ್ನಾಗಿ ಬೀಳ್ತಾ ಇದೆ ತೋಟಕ್ಕೆ, ಅದಕ್ಕೆ ಮರಕ್ಕೆ ವೈರ್ ಹಾಕ್ಬಿಟ್ಟು ಲೈನ್ಗೆ ಅಲ್ಲೇ ಆ ಲೈನ್ಗೆ ಟ್ರಿಪ್ ಹಾಕ್ಸಿ ಅನಂತರ ಸೌತೆ ಹಾಕ್ಸಿದ್ದೀನಿ ಸರ್. ಅಡಿಕೆ ಮರಕ್ಕೆ ಅಡಿಕೆ ತೋಟದಲ್ಲಿ ಲೈನ್ಗೆ ದಾರ ಕಟ್ಸಿ ಅದಕ್ಕೆ ಸೌತೆ ಮತ್ತೆ ಹಾಗಲ ಎರಡು ಹಾಕಿದ್ವಿ ಸರ್. ಚೆನ್ನಾಗಿ ಬರುತ್ತೆ. ಬಳ್ಳಿ ತರಕಾರಿ ಹಾಕಿದ್ವಿ. ಬಳ್ಳಿ ತರಕಾರಿ ಹಾಕಿದ್ವಿ ಸರ್. ಹೊರಗಡೆಯಿಂದ ಮರಗಳು ತಂದು ನೆಟ್ಟು ಅದನ್ನ ತಂತಿ ಇಳಿಬೇಕು ಅನ್ನೋ ಸಮಸ್ಯೆ ಇಲ್ಲ? ಇಲ್ಲ ಸರ್, ಸಮಸ್ಯೆ ಏನಿಲ್ಲ. ಆ ಮರಕ್ಕೆ ವೈರ್ ಹಾಕ್ತಿವಿ, ಆಮೇಲೆ ಅದಕ್ಕೂ ಒಂದ್ ಸ್ವಲ್ಪ ನೀರು ಬೀಳ್ತಾ ಇರುತ್ತೆ, ಮತ್ತೆ ನಳ್ಳು ಇರುತ್ತೆ ಅಡಿಕೆ ಮರಕ್ಕೆ, ಆಮೇಲೆ ಚೆನ್ನಾಗ್ ಫಸಲು ಬರ್ಲಿಕ್ಕೆ ಅವಕಾಶ ಇರುತ್ತೆ ಸರ್. ಎಲ್ಲದಕ್ಕೆ ಹೆಚ್ಚಾಗಿ ನಿಮ್ಗೆ ಈ ಬಳ್ಳಿ ತರಕಾರಿಗಳು ಮುಗ್ದೋದ್ಮೇಲೆ ಹಸಿರೆಲೆ ಗೊಬ್ಬರ ಸಿಗುತ್ತಲ್ಲ? ಹೌದು ಸರ್, ಅದನ್ನೇ ರೋಟರಿ ಓಡಿಸಿದ್ರೆ ಅದೇ ಗೊಬ್ಬರ ಆಗುತ್ತೆ ಸರ್. ಎಷ್ಟು ತಿಂಗಳಿಗೆ ಎಷ್ಟು ಬ್ಯಾಚ್, ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ಈ ಬಳ್ಳಿ ತರಕಾರಿಗಳು? ಬಳ್ಳಿ ತರಕಾರಿ ಈ ಸಮ್ಮರ್ ಸೀಸನ್ ಅಲ್ಲಿ ಮಾತ್ರ ಸರ್ ಮಾಡೋದು, ಆಮೇಲೆ ಮಳೆಗಾಲ ಟೈಮಲ್ಲಿ ಮಾಡಿಲ್ಲ ಸರ್. ಅದಕ್ಕೆ ಯಾಕೆ? ಆ ಟೈಮಲ್ಲಿ ನೆರಳು ಜಾಸ್ತಿ ಆದಾಗ, ಶೀತ ಜಾಸ್ತಿ ಆದಾಗ ಅದು ಬರಲ್ಲ. ಈಗಾದ್ರೆ ಇದು ತಂಪಾಗಿರುತ್ತೆ, ವಾತಾವರಣ ತಂಪಾಗಿರುತ್ತೆ, ಮತ್ತೆ ನೀರು ಅಡಕೆ ಮರಕ್ಕೂ ಆಗುತ್ತೆ ಮತ್ತೆ ಇದಕ್ಕೂ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ದೀವಿ ಸರ್. ಈಗ ಸೌತೆ ಇವೆಲ್ಲ ಬೇಸಿಗೆಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಹೌದು ಸರ್, ಬೇಡಿಕೆನೂ ಇರುತ್ತೆ, ಮತ್ತೆ ಒಳ್ಳೆ ಸ್ಟ್ರೆಂತ್ ಆಗೂ ಬರುತ್ತೆ ಸರ್. ಇದು ಕಾಯಿ ಚೆನ್ನಾಗೂ ಇರುತ್ತೆ. ಏನು ಅವಕ್ಕೆಲ್ಲ ಏನು ಆರೈಕೆ ಮಾಡ್ತೀರಿ, ಪೋಷಕಾಂಶಗಳೆಲ್ಲ ಹೇಗೆ ಮಾಡ್ತೀರಿ ಹೇಳಿ ಸರ್? ಫಸ್ಟು ನಾವು ಟ್ರಿಪ್ ಮಾಡಿಸಿರ್ತೀವಿ, ಟ್ರಿಪ್ ಮಾಡಿಸಿ ಸೊಸಿ ಟ್ರೈ ಮಾಡಿಸಿರ್ತೀವಿ, ಟ್ರೈ ಮಾಡಿಸಿ ಅದ್ರ ಸೊಸಿನ ಕಿತ್ತಿ ಒಂದು 15 ದಿನ ಸೊಸಿನ ನಾಟಿ ಮಾಡ್ತೀವಿ. ನಾಟಿ ಮಾಡಿ ಒಂದು 10-15 ದಿನ ಕಳೆದ್ಮೇಲೆ ಗೊಬ್ಬರ ಕೊಟ್ಟು ಅದಕ್ಕೆ ನೀರು ಕೊಡ್ತಾ ಇರ್ತೀವಿ ಸರ್. ಈಗ ಸಸಿ ನಾಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನರ್ಸರಿಯಿಂದ ತರ್ತೀರ ಸಸಿ ಸರ್? ನರ್ಸರಿಗೆ ಬೀಜ ಕೊಡ್ತೀವಿ, ಅವ್ರು ಬೀಜನ ನರ್ಸರಿ ಮಾಡ್ಕೊಡ್ತಾರೆ ಸರ್. ಇಷ್ಟು ಅಮೌಂಟ್ ಅಂತ ಕೊಟ್ರೆ ಅವರು ನರ್ಸರಿ ಮಾಡ್ಕೊಡ್ತಾರೆ ಸರ್. ಅಲ್ಲಿಂದ ತಂದು ನಾವು ನಾಟಿ ಮಾಡಿಸ್ತೀವಿ. ನರ್ಸರಿಲಿ ಬರೋ ಹಾಗೆ ನಾವು ನೆಟ್ಟಿದ್ದು ಬರಲ್ಲ ಸರ್. ಅದು ಒಂದೇ ಲೆವೆಲ್ ಬರುತ್ತೆ ನರ್ಸರಿಲಾದ್ರೆ, ನಾವು ಮಾಡಿದ್ರೆ ಕುಂಠಿತ ಆಗುತ್ತೆ ಸರ್. ಅಲ್ಲ, ಅವ್ರಿಗೆ ಅದಕ್ಕೆ ಸೂಕ್ತ ಕ್ರಮಗಳನ್ನು ಅನುಸರಿಸಿರ್ತಾರೆ. ಆಮೇಲೆ ಅದು ಇದಿರುತ್ತೆ ಸರ್, ಹೀಟಲ್ಲಿ ಬೆಳವಣಿಗೆ ಬರುತ್ತೆ ಸರ್. ಅದೇ ಉಪಚಾರವನ್ನು ಮಾಡಿರ್ತಾರೆ, ಮತ್ತೆ ಸೂಕ್ತವಾದ ವಾತಾವರಣ ಕಲ್ಪಿಸಿ ಮೊಳಕೆ ಬರತರ ಮಾಡಿರ್ತಾರೆ. ಈಗ ಎಷ್ಟು ಅಂತರಕ್ಕೆ ನೀವು ಗಿಡಗಳನ್ನ ನೆಡ್ತೀರಿ ಸರ್? ನಾವು 2 ಅಡಿ 2 ಅಡಿ ನೆಡ್ತೀವಿ ಸರ್, ಒಂದು ಸೊಸಿಯಿಂದ ಒಂದು ಸೊಸಿಗೆ 2 ಅಡಿ ನೆಡ್ತೀವಿ. ಅದು ಅಷ್ಟೆಲ್ಲ ಕವರ್ ಆಗುತ್ತೆ, ಮೇಲೆ ಬಂದ್ಮೇಲೆ ಅಷ್ಟೆಲ್ಲ ಕವರ್ ಮಾಡ್ಕೊಳುತ್ತೆ ಸರ್. ಅದು ಹಬ್ಬುತ್ತೆ, ಒಂದ್ ಸ್ವಲ್ಪ ಸಪರೇಟ್ ಕೊಟ್ರೆ ಸಾಕು, ದಾರ ಹಾಕಿ ಸ್ವಲ್ಪ ಸಪರೇಟ್ ಕೊಟ್ರೆ ಅದು ಎಲ್ಲಾ ಕಡೆ ಕವರ್ ಆಗ್ಬಿಡ್ತದೆ. ಕಡೆ ಕವರ್ ಅಂದ್ರೆ ತಂತಿ ಮೇಲೆಲ್ಲ ಹರಡ್ಕೊಳ್ಳುತ್ತೆ ಸರ್. ಅದು ದಾರ ಹಾಕಿರ್ತೀವಲ್ಲ. ಎಷ್ಟು ಒಂದ್ ಎಕರೆಗೆ ಮಾಡ್ತೀರ ನೀವು? ಸರ್, ಅರ್ಧ ಎಕರೆ ಮಾಡ್ತೀವಿ ಸರ್. ಎಲ್ಲಕ್ಕೂ ಮಾಡಲ್ಲ. ಅರ್ಧ ಎಕರೆ ಅಂದ್ರೆ ಒಂದ್ ಅರ್ಧ ಎಕರೆಗೆ ಒಂದ್ ಬೆಳೆ, ಇನ್ನೊಂದ್ ಅರ್ಧ ಎಕರೆಗೆ ಹಾಗಲ ಹಾಕಿದೀವಿ, ಅರ್ಧ ಎಕರೆಗೆ ಸೌತೆ ಹಾಕಿದ್ವಿ. ಎಷ್ಟು ಇಳುವರಿ ಬರುತ್ತೆ ನಿಮ್ಗೆ ಸರ್? ಇಳುವರಿ ತೂಕ ಹಾಕಿಲ್ಲ ಸರ್, ಹಾಗೇನೆ ತಗೊಂಡೋಗ್ತಿವಿ ಸಂತೆಗೆ ಹಾಕ್ತಿವಿ. ಈ ಮೂಟೆ ಎಷ್ಟಿರುತ್ತೆ, ಇಲ್ಲ ಅಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಮದುವೆ ಕಾರ್ಯಗಳು ಇರ್ತಲ್ಲ ಸರ್, ಅವ್ರಿಗೆ ಹಾಗೆ ಕಿತ್ ಕೊಡ್ತೀವಿ ಸರ್. ಅವ್ರಿಗೆ ನಿಮ್ಮ ಹತ್ರನೇ ಬಂದ ತಗೊಳ್ತಾರೆ ಸರ್? ತಗೊಳ್ತಾರೆ. ಅಂದಾಜು ನಿಮ್ಗೆ ಒಂದು ಬೆಳೆಯಲ್ಲಿ ಎಷ್ಟು ಆದಾಯ ಗಳಿಸ್ಬೋದು ನೀವು ಸರ್? ಒಂದು ನಮಗೆಲ್ಲ ಖರ್ಚೆಲ್ಲ ಕಡಿಮೆ ಮಾಡಿ ಒಂದು 10,000 ಗ್ಯಾರಂಟಿ ಸಿಗುತ್ತೆ, ಒಂದು 10-15,000 ಸಿಗುತ್ತೆ ಸರ್. ಈ ಒಂದ್ ಎಕರೆಗೆ? ಅರ್ಧ ಎಕರೆಗೆ. ಒಂದ್ 10,000 ನೀವು ಎಷ್ಟು ಕಷ್ಟ ಪಡಬೇಕಂತ ಕೇಳೋದು ಸರ್? ಇದು ಅಡಿಕೆ ಮರ ಡೆವಲಪ್ ಆಗುತ್ತಲ್ಲ, ನಮ್ಗೆ ಅಡಿಕೆ ಮರ ಡೆವಲಪ್ ಆಗುತ್ತೆ ಜಾಸ್ತಿ ಸಿಗೋದು ರೇಟ್ ಅಂತ. ರೇಟ್ ಒಳ್ಳೆ ರೇಟ್ ಸಿಗ್ತದೆ. ನಾವು ಅಷ್ಟು ಇದ್ ಮಾಡ್ಕೊಳ್ಳೋದ ಸರ್, ನಮ್ಮಲ್ಲಿ ಇದ್ ಮಾಡ್ಕೊಳ್ಲಿಕ್ಕೆ ಅದು ಡಿಸ್ಟೆನ್ಸ್ ಇರುತ್ತಲ್ಲ, ಏನು ಒಂದ್ 10 ಬರುತ್ತೆ ಅರ್ಧ ಎಕರೆಗೆ ಅಷ್ಟೇ. ಸುಮ್ನೆ ವ್ಯರ್ಥ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಮತ್ತೆ ಇದಕ್ಕೂ ನೆರಳು ಇರಬೇಕು, ಅಡಿಕೆ ಮರಕ್ಕೂ ನೆರಳು ಇರಬೇಕು, ಮತ್ತೆ ಅದಕ್ಕೆ ನೀರು ಸಿಗ್ಬೇಕಲ್ಲ ಸರ್. ಟ್ರಿಪ್ ಮಾಡಿದೀವಿ, ಎಲ್ಲದಕ್ಕೂ ಹನಿ ನೀರಾವರಿ ಮಾಡಿದ್ವಿ. ನೀರಾವರಿ ಮಾಡಿದೀವಿ ಸರ್. 7 ಎಕರೆನಲ್ಲಿ ನೀವು ಹೇಳ್ತಾ ಇರೋದು ಇದು 1.5 ಎಕರೆ ಲೆಕ್ಕ, ಒಂದು ಅಡಿಕೆ 1.5 ಎಕರೆ ಇದೆ ಸರ್. ಇನ್ನು ಬೇರೆ ಎರಡು ಎಕರೆ ತೆಂಗಾಕಿ ತೆಂಗಾಕಿದ್ವಿ ಸರ್, ಒಂದು ಎಕರೆ ಕೋಸ ಹಾಕಿದ್ವಿ. ಕೋಸ ಅಂದ್ರೆ ಸಪರೇಟ್ ಇಲ್ಲ, ತೆಂಗೋಳಿಕೆ ಹಾಕ್ಸಿದೀವಿ ಸರ್. ಸಮ್ಮರ್ ಸೀಸನ್ ಅಲ್ಲಿ ನೀರು ಕೊಡ್ಬೇಕಲ್ಲ, ಈಗ ತೆಂಗುಗೂ ಕೊಟ್ಟಂಗಾಗುತ್ತೆ, ಇದು ಒಂದು ಫಸಲು ಅಡಿ ಫಸಲ ಇರಲಿ ಅಂದ್ಬಿಟ್ಟು ಒಂದು ಎಕರೆ ಕುಂಬಳ ಹಾಕ್ಸಿದೀವಿ, ಒಂದು ಎಕರೆಗೆ ಕೋಸ ಹಾಕ್ಸಿದೀವಿ ಸರ್. ತೆಂಗಿನ ಮರಕ್ಕೆ ಹಾಕಿದ್ರೆ ತೆಂಗಿನ ಮರಕ್ಕೆ ಹಾಕಿ ಕುಂಬಳ ಬಂದಿದೆಯಾ? ಹೌದು ಸರ್, ಕುಂಬಳ ಈಗೆಲ್ಲ ಚೊಟ್ಟಾಗ್ತಾ ಇದೆ ಸರ್, ಚೊಟ್ಟಾಗ್ತಾ ಇದೆ. ಎಷ್ಟು ವರ್ಷದಿಂದ ಈ ಬೆಳೆಯನ್ನು ಮಾಡ್ತಾ ಇದ್ರಿ ಸರ್? ನಾವು ಹಾಲೇನೆ ಸುಮಾರು ಈಗ ಒಂದು 10 ವರ್ಷದಿಂದಾನು ಮಾಡ್ತಾ ಇದ್ವಿ ಸರ್. ಪಂಪ್ ಸೆಟ್ ಮಾಡಿದ್ಮೇಲೆ ಮಾಡ್ತಾ ಇದೀವಿ ಸರ್, ಅದೆಲ್ಲ ನಿರಂತರವಾಗಿ ಮಾಡ್ತಾ ಇದೀವಿ ಸರ್. ಕುಂಬಳ ವರ್ಷಕ್ಕೆ ಒಂದ್ ಸರಿ ಬೆಳೆದು ಬಿಡ್ತೀರಾ ಸೀಸನ್ ಅಲ್ಲಿ ಸರ್? ಇವಾಗ ಸೀಸನ್ ಹಾಕ್ತಿವಿ, ನೆಕ್ಸ್ಟ್ ಇದಕ್ಕೆ ಕೋಸ್ ಹಾಕ್ತಿವಿ, ಒಂದು ಬೈ ಒಂದು ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಈ ಕುಂಬಳದಲ್ಲಿ ನಿಮಗೆ ಲಾಭ ಆಯ್ತು ನಷ್ಟ ಆಯ್ತು ಈ ತರದ ಕೆಲವು ಅನುಭವಗಳು ಇರ್ತವೆ? ಒಂದ್ಸತಿ ನಷ್ಟನೂ ಆಗುತ್ತೆ, ಒಂದ್ಸರಿ ಲಾಭನೂ ಆಗುತ್ತೆ ಸರ್. ಒಂದೇ ಹಾಗೆ ಸೀಸನ್ ಮೇಲೆ ಹೋಗುತ್ತೆ ಸರ್. ಸೀಸನ್ ಮೇಲೆ ಹೋಗುತ್ತೆ. ಈ ನಷ್ಟ ಆದಾಗ ನೀವು ಏನು ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸರ್? ನಷ್ಟ ಆಯ್ತು ಅಂತ ಅಂದ್ಬಿಟ್ಟು ಕೈ ಬಿಡಕ್ ಹೋಗಲ್ಲ ಸರ್, ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಈಗ ತೆಂಗಿಗೆ ಉಪಯೋಗ ಆಗುತ್ತಲ್ಲ ಸರ್, ತೆಂಗಿಗೆ ನೀರು ಹಾಯಿಸ್ದಂಗೆ ಆಗುತ್ತೆ ಅದ್ರ ಜೊತೆನಲ್ಲಿ. ಇದು ಅಡಿಷನಲ್ ಅಷ್ಟೇ, ಈ ಕುಂಬಳ ಮತ್ತೆ ಈ ಕೋಸು ಈ ತೆಂಗುಗೋಸ್ಕರನೇ ಹಾಕಿಸ್ತಾ ಇದೀವಿ ಸರ್. ಅದು ತೆಂಗನಗೋಸ್ಕರ ಬಂದು ಜೊತೆಗೆ ನಿಮ್ಗೆ ದಿನಚರಿಗೆ ನಮಗೆ ಎಲ್ಲ ಖರ್ಚುಗಾರು ಒಂದು ಸ್ವಲ್ಪ ಆಗುತ್ತೆ, ಮತ್ತೆ ಮನೆಗೂ ಯೂಸ್ ಆಗುತ್ತೆ. ಏನು ರೈಟ್ ಸಿಕ್ಕಿದ್ರು ತೃಪ್ತಿ ಪಡ್ತೀವಿ, ಸಿಕ್ತಿದ್ರು ತೃಪ್ತಿ ಪಡ್ತೀವಿ. ಕೊನೆ ಪಕ್ಷ ಅಕ್ಕಪಕ್ಕದವ್ರಿಗಾರು ನಿಮ್ಮನ್ನ ಇಂಟ್ರೆಸ್ಟ್ ಗಾರು ಕೊಡ್ಬೋದು? ಹೌದು ಸರ್, ಕೊಡ್ಬೋದು ಸರ್. ಎಲ್ಲಿ ನಾವೇನಿಲ್ಲ ಸರ್, ಆ ತರ ಎಲ್ಲಿ ಯಾರಿಗೆ ಇದಿರುತ್ತೆ ಅವ್ರು. ಕೋಸ ಅಂದ್ರೆ ಎಲೆ ಕೋಸ ಹಾಕ್ತಿದ್ರೆ? ಹೂಕೋಸ್ ಸರ್. ಹೂಕೋಸ್ ಹಾಕ್ತೀರಾ? ಹೂಕೋಸ್ಗೆ ಹೆಚ್ಚು ಔಷಧಿ ಎಲ್ಲ ಹೊಡಿಬೇಕು ಅಂತಾರಲ್ಲ ಹೀಗೆ ಸರ್? ಹೂಕೋಸು ಕೀಟಬಾಧೆ ಜಾಸ್ತಿ ಅಂತ ಹೂ ಬಂದ ಮೇಲೆ ಫಸ್ಟ್ ಏನಿಲ್ಲ, ಸೊಸೆ ನೆಟ್ಟ ಮೇಲೆ ಇರುವೆ ತಿನ್ನುತ್ತದೆ, ಸ್ವೀಟ್ ಜಾಸ್ತಿ. ಆಗ ಸ್ವಲ್ಪ ಕ್ಲೋರೋ ಸಿಂಪಡಣೆ ಮಾಡ್ತೀವಿ ಸರ್, ಕ್ಲೋರೋ ಪರಿಪಾಸು ಸ್ವಲ್ಪ ಸಿಂಪಡಣೆ ಮಾಡ್ತೀವಿ. ಆಮೇಲೆ ಅದು ಇನ್ನೊಂದು ಸ್ವಲ್ಪ ಒಂದು 1 ತಿಂಗಳಾದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಇರೋ ಔಷಧಿನ ಸ್ಪ್ರೇ ಮಾಡ್ತೀವಿ. ಆಮೇಲೆ ಹೂ ಬಂದ ಮೇಲೆ ಸರ್, ಅದು ಹೂ ಬರ್ತದಲ್ಲ ಆವಾಗ ಔಷಧಿ ಬೇಕಾಗಿರೋದು. ಹುಳ ಜಾಸ್ತಿ ಬೀಳೋದು ಆವಾಗ ಸರ್, ಹುಳಿ ಹೂವಿನ ಟೈಮಲ್ಲಿ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಹಾಗೆ ಏನಿಲ್ಲ ಸರ್, ಸ್ಟ್ರೆಂತ್ ಆಗಿರುತ್ತೆ. ಯಾವ ಯಾವ ಕೀಟನಾಶಕ ಬಳಸ್ತೀರಿ ಸರ್? ರಾಸಾಯನಿಕ ಬಳಸ್ತೀರಾ? ಹೌದು ಸರ್, ರಾಸಾಯನಿಕನೇ ಸರ್ ಬಳಸೋದು. ನಮಗೆ ಇದೇನು ಗೊತ್ತಿಲ್ಲ ಸರ್, ಇದೆಲ್ಲ ನಿಮಗೆ ಸಾವಯವ ಪದ್ಧತಿಯಲ್ಲಿ ಮಾಡೋದು ಅಷ್ಟು ಗೊತ್ತಿಲ್ಲ ಸರ್. ಯಾಕೆ ತಿಳ್ಕೊಂಡು ಅದನ್ನ ಬಳಸಿದ್ರೆ ನೀವು ಈ ರಾಸಾಯನಿಕ ಅಂಶವನ್ನು ಕಡಿಮೆ ಮಾಡ್ಬೋದಲ್ಲ ಸರ್? ಮಾಡ್ಬೋದು, ಆದ್ರೆ ಆ ತರ ಬಂದು ನಮ್ಗೆ ಅಷ್ಟು ತಿಳುವಳಿಕೆ ಕೊಡೋರು ಯಾರು ಇಲ್ಲ ಸರ್ ಅಲ್ಲಿ ಆ ಭಾಗದಲ್ಲಿ. ಇಲ್ಲಿ ನಿಮಗೆ ಬೇರೆ ಬೇರೆ ಕೃಷಿ ಇಲಾಖೆಗಳಿದ್ದಾವೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ತರಕಾರಿ ಬೆಳೆಗಳಿಗೆ ಕೀಟಬಾಧೆ ನಾವು ಸಾವಯವದಲ್ಲಿ ಬಗ್ಗಲ್ಲ ಅಂತ ಸಂದರ್ಭದಲ್ಲಿ. ಸಾವಯವದಲ್ಲಿ ಒಂದೊಂದ್ಸರಿ ಯೂಸ್ ಮಾಡಿದ್ರು ಅಷ್ಟು ಬಗ್ಗಲ್ಲ ಸರ್ ಅದು. ಇದು ಈ ರಾಸಾಯನಿಕ ವಸ್ತು ಬಳಸಿದ್ರೇನೆ ಅದು ಬಗ್ಗದು. ಆಗ ಇಳುವರಿನೂ ಚೆನ್ನಾಗಿರುತ್ತೆ ಸರ್, ಇಳುವರಿ ಚೆನ್ನಾಗಿದೆ. ಕೊನೆಗೆ ಅವು ಔಷಧಿ ಭೂಮಿ ಸೇರಿದ್ರೆ ಭೂಮಿ ಸ್ವಲ್ಪ ಅದು ಹಾಳಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಹಾಳಾಗ್ತವೆ ಅನ್ನೋದು ಒಂದು ಸಮಸ್ಯೆ ಇದೆ. ಹೌದು ಸರ್. ಈಗ ನೀವು ನಿಮ್ಮ ಕೃಷಿ ಜಮೀನಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಆಗ್ಬೋದು ಇದನ್ನೆಲ್ಲ ಒದಗಿಸ್ಕೋಬೇಕಂದ್ರೆ ಏನ್ ಮಾಡ್ತೀರಿ? ನಾವು ಹಸು ಸಾಕಿದೀವಿ ಸರ್, ಒಂದು 4 ಹಸು ಇದೆ ಸರ್. ಯಾವುದು? 4 ಹಸು ಇದೆ, ಒಂದು 5-6 ಕುರಿಮರಿ ಇದೆ, ಸ್ವಲ್ಪ ಕೋಳಿ ಇದೆ. ಎಲ್ಲಾನು ಮಾಡ್ತೀವಿ ಸರ್, ಒಂದೊಂದು ಸ್ವಲ್ಪ ಸ್ವಲ್ಪ ಎಲ್ಲ. ಮನೆ ಬೆಳಕಿಗೆ ಏನ್ ಕೊಂಡಕ್ ಹೋಗಲ್ಲ ಸರ್, ಸ್ವಂತಾನೆ ಮಾಡಕ್ ಹೋಗಲ್ಲ, ಮಾರಕ್ ಹೋಗಲ್ಲ, ಮನೆ ಇಲ್ಲ, ತಗರು ಮಾತ್ರ ಮಾರ್ಬಿಡ್ತೀವಿ ಸರ್. ಒಳ್ಳೆ ಇಳುವರಿ ಬರುತ್ತೆ ಆವಾಗ ಕೊಟ್ಬಿಡ್ತೀವಿ ಸರ್. ತಗರು ತಿರ್ಗಾ ಮರಿ ಒಂದು ವರ್ಷಕ್ಕೊಂದ್ಸರಿ ಕೊಟ್ಬಿಡ್ತೀವಿ, ಇನ್ನೊಂದ್ಸರಿಗೆ ಮರಿ ತಗೊಳ್ತೀವಿ ಸರ್. ಮರಿ ಎಲ್ಲಿ ತರ್ತೀರಿ ಸರ್? ಇಲ್ಲ, ನಮ್ಮ ಭಾಗದಲ್ಲೇ ಸಿಗುತ್ತೆ ಸರ್, ಕುರಿ ಮಂದ್ಯಗಳು ಇರ್ತದಲ್ಲ ಅಲ್ಲಿ ಭಾಗದಲ್ಲಿ ಸಿಗುತ್ತೆ. ನೀವೇ ನಿಮ್ಮ ಸಾಕುವಂತ ಕುರಿಗಳನ್ನ ನೀವು ಅಲ್ಲೇ ಮರಿ ಮಾಡ್ಕೋಬೋದಲ್ಲ? ತಗರ ಮರಿಗಳು ಸರ್, ನಾವೇನು ಹೆಣ್ಣು ಮರಿ ಸಾಕಲ್ಲ ಸರ್, ಹೆಣ್ಣು ಸಾಕಲ್ಲ, ತಗರ ಸಾಕ್ತಿವಿ. ಇಲ್ಲಾಂದ್ರೆ ಈ ಬಕ್ರೀದ್ ಟೈಮಲ್ಲಾದ್ರೂ ಸೇಲ್ ಮಾಡ್ತೀವಿ, ನಮ್ಗೆ ರೈಟ್ ಯಾವಾಗ ಸಿಗುತ್ತೆ ಆಗ ಸೇಲ್ ಮಾಡ್ಬಿಡ್ತೀವಿ ಸರ್. ಹೌದಾ? ಹೆಚ್ಚಿನ ಪ್ರಮಾಣದಲ್ಲಿ ಮಾಡಕ್ ಹೋಗಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಸರ್, ಒಂದು 5 ವಾರ ನಮ್ಗೆ ಬೇಜಾರ್ ಟೈಮ್ ಪಾಸ್ಗೋಸ್ಕರ ಇಟ್ಕೊಂಡಿರ್ತೀವಿ. ಅವು ಒಂದ್ಸರಿ ನಾವು ಒಂದ್ಸರಿ ನೋಡಿದಾಗ ಅವಕ್ಕೆ ನಮಗೂ ತೃಪ್ತಿ ಆಗುತ್ತೆ, ಅವು ಚೆನ್ನಾಗಿರುತ್ತವೆ ಸರ್. ನಮ್ಗೇನು ಇಲ್ಲ, ಒಂದು 40-50 ಕೆಜಿ ಗಂಟ ಬರ್ತವೆ ಸರ್ ಒಂದೊಂದೇ ವರ್ಷಕ್ಕೆ. ಈಗ ಹಸುಗಳು ಸಾಕಿದೀನಿ ಅಂತ ಹೇಳಿದ್ರೆ ಯಾವ ಹಸು ಸಾಕಿದ್ರಿ? HF ಸರ್, HF ಹಸುಗಳು. ಎಷ್ಟು ಇದೆ ಅಂತ ಹೇಳಿದ್ರೆ? 4 ಇದೆ ಸರ್. 4 ಕರ ಮಾಡ್ತಿದ್ದೆ. ಹೌದು ಸರ್, ಕರು ಇದೆ. ಒಂದಿನಕ್ಕೆ ಒಂದು 20-22 ಲೀಟರ್ ಹಾಕ್ತೀವಿ ಸರ್. ಯಾರು ಹಾಲೆಲ್ಲ ಕರೆಯೋದು ಗೌಡ್ರೆ ಸರ್? ನಾವು ನಮ್ಮ ಹೆಂಗಸರು ಇಬ್ಬರೇ ಕರಿತೀವಿ ಸರ್. ಹೌದಾ? ಯಾಕೆ ಯಾರು ಸಾಕಾಗುತ್ತೆ ನಿಮ್ಗೆ? ಎಲ್ಲ ಕೃಷಿ ಭೂಮಿ ನೋಡ್ಬೇಕು, ಇವೆಲ್ಲ ಮಾಡ್ಬೇಕು, ಹೇಗ್ ಸಮಯ ಹೊಂದಿಸ್ಕೋತೀರಿ? ಹಾಗೆ ಕೂಲಿ ಲೇಬರ್ ಇಟ್ಕೊಂಡಿದ್ದೀವಿ ಸರ್ ನಮಗೆ ಜಮೀನಿಗೆ. ನಾವು ಮೊದ್ಲಾಗೆ ಗುತ್ತಿಗೆಗೆ ಇಟ್ಕೋತಿದ್ದೋ ಅವ್ರನ್ನ, ಅವರು ಮಧ್ಯ ಮಧ್ಯದಲ್ಲಿ ನಮ್ಗೆ ದುಡ್ಡು ಇಲ್ಲ ಇದು ಇಲ್ಲ ಹಂಗಾಗ್ತು, ಅದಕ್ಕೆ ಈಗ ಕೂಲಿ ಡೈಲಿ ಬಂದಾಗ ಕೂಲಿ ಕೊಡೋದು ಸರ್. ಅವ್ರು ಸಿಗ್ತಾರೆ ಜನ? ಅಯ್ಯೋ ತುಂಬಾ ಕಷ್ಟ ಸರ್, ಈಗ ದುಡ್ಡು ಇಸ್ಕೊಂಡ್ರೆ ಬೆಳಿಗ್ಗೆ ಬರಲ್ಲ. ಆದ್ರೂ ಇನ್ನು ಬಿಡ್ಬೇಕಲ್ಲ ಸರ್ ಕೃಷಿನ, ಆ ಉದ್ದೇಶಕ್ಕೆ ಕಂಟಿನ್ಯೂ ಮಾಡ್ತಾ ಇದೀವಿ ಸರ್. ಬೆಳಿಗ್ಗೆ ಸಂಜೆ 2 ಸೇರಿ 20 ಲೀಟ್ರು ಮಾರಾಟ ಮಾಡ್ತೇವೆ. ಅವಕ್ಕೆಲ್ಲ ಮೇವಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ಮೇವಿಗೆ ತೋಟಕ್ಕೆ ಸ್ವಲ್ಪ ತೋಟಕ್ಕೆ ಕಡ್ಡಿ ಹಾಕ್ತೀವಿ ಸರ್, ಹಸಿರು ಕಡ್ಡಿನ, ಜೋಳ ಕಡ್ಡಿ. ಜೋಳ ಕಡ್ಡಿ ತಂದು ಲೇಬರ್ ಇದ್ದಾರಲ್ಲ ಅವ್ರು ತಕೊಂಡು ಬರ್ತಾರೆ ಮನೆ ಹತ್ರ, ನಮ್ಮ ಹೆಂಗ್ಸರೇ ಹಾಕೊಳ್ತಾರೆ ಸರ್ ಮನೆ ಹತ್ರ. ಇವೆಲ್ಲ ಹುಲ್ ಕಡ್ಡಿ ಬರುತ್ತಲ್ಲ, ನೆಪಿಯರ್ ಹುಲ್ಲು ಅವೆಲ್ಲ ಬೆಳೆಯಲ್ವಾ? ಹುಲ್ಲು ಕಡ್ಡಿ ಹಾಕಿಲ್ಲ ಸರ್ ಅದನ್ನು. ಯಾಕೆ ಮಾಡ್ಕೋಬೋದಲ್ಲ ಸರ್? ಮಾಡ್ಬೇಕು ಸರ್, ಈಗ ಅದು ಸಣ್ಣ ಹುಲ್ಲಾಗಿರುತ್ತೆ, ಚೆನ್ನಾಗೂ ತಿನ್ನುತ್ತೆ ಅದ ಸರ್. ಆದ್ರೆ ನಾವು ಅದು ಮಾಡಿಲ್ಲ, ಈಗ ಮಾಡ್ಬೇಕು ಸರ್, ಕಂಟಿನ್ಯೂ ಮಾಡೋದು. ಬೇರೆ ರೀತಿಯಾದ ರಸಮಯವು ಮಾಡೋದು ಆ ಥರದ್ದು ಏನು ಮಾಡಲ್ವಾ? ಮೊದಲು ಮೇವು ಹಾಕಿದ್ದೀವಿ ಸರ್, ಇದರದ್ದು ಹಸುರುಲಿದೆಯಲ್ಲ ಅದು ಹಾಕಿದ್ದೀವಿ. ಅದ್ರ ಜೊತೆಗೆ ಈ ಜೋಳ ಕಡ್ಡಿ ಇದೆಯಲ್ಲ ಸರ್, ಅದು ಹಾಕಿದಷ್ಟು ಇಳುವರಿ ಚೆನ್ನಾಗಿರುತ್ತೆ ಸರ್. ಇದು ಮುಸ್ಕಿನ ಜೋಳ ಕಡ್ಡಿ ಇದೆಯಲ್ಲ, ಅದು ಮೋದೆ ಟೈಮಲ್ಲಿ ಹಾಕಿದ್ರೆ ಹಾಲು ಇಳುವರಿ ಬರುತ್ತೆ ಸರ್, ಚೆನ್ನಾಗಿರುತ್ತೆ. ಈಗ ಬೇರೆ ಅವುಗಳಿಗೆಲ್ಲ ನಿರ್ವಹಣೆ ಹೇಗೆ ಮಾಡ್ತೀರಿ ಕೊಟ್ಟಿಗೆ ಅದೆಲ್ಲ? ಸರ್ ಕೊಟ್ಟಿಗೆ ನಾವು ಮಾಡಿಸ್ಕೊಂಡಿದ್ದೀವಿ ಸರ್, ಪಂಚಾಯತಿಯಿಂದ ಕೊಟ್ಟಿಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡಿಸ್ಕೊಂಡಿದ್ದೀವಿ ಸರ್ ಕೊಟ್ಟಿಗೆನ. ಆಮೇಲೆ ಮ್ಯಾಟು ಕೊಟ್ಟಿದ್ದಾರೆ ಡೈರಿಯಿಂದ, ಅದು ಅಡಿ ಕಾಸ್ಲಿಕ್ಕೆ, ಅದೆಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಕಾಲ್ಗಾಯ ಆಗಬಾರ್ದು ಅಂತ ಅದು ಒತ್ತಿದ್ರೆ ಎಲ್ಲ ಅಲ್ಲೇ ಮಂದ ಮಂದ ಆಗ್ಬಿಡ್ತದೆ. ಈ ಮ್ಯಾಟ್ ಹಾಕಿದ್ರೆ ಅಷ್ಟು ಒಟ್ಟು ಬರಲ್ಲ ಸರ್ ಕಾಲು. ಈಗ ನಿಮ್ಗೆ ಹಸುಗಳಿಗೆ ಈಗ ಹೆಚ್ ಎಫ್ ಒ ಈ ಥರ ಹಸುಗಳಿಗೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ಆರೋಗ್ಯ ಮಧ್ಯ ತಪ್ಪುತ್ತಾ ಇರುತ್ತೆ, ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ಕಾಯಿಲೆಗಳು ಅವು ಇವು ಊರುಗಳಲ್ಲಿ ಅಲ್ಲಿ ಬಂದಾಗ ನೀವು ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ಕೊಳ್ತೀರಿ ಸರ್? ಡೈರಿಯಿಂದ ಡಾಕ್ಟರ್ ಬರ್ತಾರೆ ಸರ್, ನಮ್ಗೇನಾರು ಆ ರೀತಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಏನಾದ್ರು ಜ್ವರ ಬರೋದು ಇದು ಮಾಡಿದ್ರೆ ನಾವು ಡೈರಿಗೆ ಟೋಕನ್ ಬುಕ್ ಮಾಡ್ತೀವಿ ಸರ್, ಡೈರಿ ಹತ್ರ ಹೋಗಿ. ಆ ಟೋಕನ್ ಆದಮೇಲೆ ಬಂದು ಡಾಕ್ಟ್ರು ನಮಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ ಸರ್. ಅಟ್ ಟೈಮಲ್ಲೇ ಬರ್ತಾರೆ, ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಹುಷಾರಾಗ್ತಾರೆ ಸರ್. ಏನು ನಿಮ್ಗೆ ಏನೋ ಥರ ಆರೋಗ್ಯ ಸಮಸ್ಯೆ? ಏನು ಆರೋಗ್ಯ ಸಮಸ್ಯೆ ಏನಿಲ್ಲ ಸರ್, ಅಟ್ ಟೈಮಲ್ಲೇ ನಾವು ಕ್ಲಿಯರ್ ಮಾಡ್ಕೊಬಿಡ್ತೀವಿ ಸರ್. ಈಗ ಬೇರೆ ನಿಮ್ಮ ಮನೆಯಲ್ಲಿ ಇದೀಗೆಲ್ಲ ಕೃಷಿ ಆಗ್ತದೆ, ಹೈನುಗಾರಿಕೆ ಆಗ್ತದೆ, ಇವೆಲ್ಲ ಮಾಡ್ತಾ ಇದೀರಲ್ಲ, ನೀವು ಮನೆಯಲ್ಲಿ ಎಷ್ಟು ಜನ ಕೃಷಿಯಲ್ಲಿ ನಿರತರಾಗಿರ್ತಾರೆ ಹೇಳಿ? ನಾವು ನಮ್ಮ ಹೆಂಗಸರು ಇಬ್ರೆ, ಮಗ ಬಿಕಂ ಓದ್ತಾ ಇದ್ದಾನೆ, ಮಗಳು ಬಿ ಇ ಮಾಡಿ ಮ್ಯಾರೇಜ್ ಆಗಿದೆ ಸರ್ ಲಾಸ್ಟ್ ಇಯರ್. ಇನ್ನು ನಾವು ಇಬ್ರೆ ಸರ್ ನೋಡ್ಕೊಳ್ಳೋದು, ಇಬ್ರೆ ಮಾಡ್ಬೇಕು. ಈಗ ನಿಮ್ ಜೊತೆ ಏನಾದ್ರು ಸಹಾಯ ಮಾಡ್ತಾನೆ ಸರ್, ಸಹಾಯ ಮಾಡ್ತಾನೆ, ಬಂದು ಬೆಳೆ ಕ್ಲಾಸ್ ಬಿಟ್ಟಾಗ ಬರ್ತಾನೆ, ಸಹಾಯ ಮಾಡ್ತಾನೆ ಸರ್. ಈಗ ಅವನೇ ಏನಾದ್ರು ನಾನು ಕೃಷಿ ಇದನ್ನೇ ಮುಂದುವರಿಸ್ತೀನಿ ಅಂದ್ರೆ ಏನ್ ಹೇಳ್ತಾರೆ? ಇದನ್ನೇ ಮುಂದುವರಿಸ್ತೀನಿ ಅಂತ ಇದ್ದಾನೆ ಸರ್ ಅವನು. ಹೌದಾ? ಸರ್ ಅವ್ನು ಕೆಲಸಕ್ಕೆ ಹೋಗಲ್ಲ ಅಂತ. ಹೌದಾ? ತೀರ್ಮಾನ ಮಾಡ್ಬಿಟ್ಟಿದ್ದಾನೆ. ಅಲ್ಲ ಈಗ ನೀವು ನಾವು ಕಷ್ಟಪಟ್ಟಿದೀವಿ ಸಾಕು, ನೀನ್ ಯಾವ್ದಾದ್ರು ಒಳ್ಳೆ ಕೆಲಸ ಹುಡ್ಕಪ್ಪ ಅಂತ ಹೇಳದ್ವಾ? ನಾವ್ ಹೇಳಿದ್ರೂ ನಾನು ಕೃಷಿನೇ ಮಾಡ್ತೀನಿ ಅಂತ ಇದ್ದಾನೆ ಸರ್. ಅವನ ಆಸಕ್ತಿ ಅದು, ಅವನ ಆಸಕ್ತಿ. ಬೇರೆ ಇನ್ನೇನು ನಿಮ್ಮ ಕೃಷಿ ಜಮೀನಲ್ಲಿ ಮಾಡ್ಕೊಂಡಿದ್ದೀರಿ ಹೇಳಿ ಸರ್? ಪಂಚಾಯತಿಯಿಂದ ಇದು ಕೊಟ್ಟಿದ್ದಾರೆ ಸರ್ ನಮ್ಗೆ, ಎರೆಹುಳು ತೊಟ್ಟಿ ಒಂದು ಮಾಡಿಸಿದೀನಿ, ಮಾತ್ರ ಕೃಷಿ ಹೊಂಡ ಮಾಡಿಸಿಲ್ಲ ಸರ್. ಅಲ್ಲ, ತೊಟ್ಟಿ ಮಾತ್ರ ಮಾಡಿಸಿದ್ರೆ ಎರೆಹುಳು ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸರ್? ಎಲ್ಲ ಈಗ ಗೊಬ್ಬರ ಎಲ್ಲ ಹಾಕಿ ಅದು ವೇಸ್ಟ್ ಇರುತ್ತಲ್ಲ ತೋಟದಲ್ಲಿ, ಅಡಿಕೆ ಪಟ್ಟೆ ಮತ್ತೆ ತೆಂಗಿನ ಗರಿ ಇದೆಲ್ಲ ಹಾಕಿ ಫಿಲಪ್ ಮಾಡಿದೀವಿ ಸರ್. ಇನ್ನೂ ಹುಳ ಬಿಡಿಸಿಲ್ಲ, ಈಗ ಕೊಟ್ಟಿದ್ದು ಸರ್ ಪಂಚಾಯತಿಯಿಂದ ನರೇಗಾದಲ್ಲಿ. ಈಗ ಹುಳ ತಂದು ಗೊಬ್ಬರ ಮಾಡ್ಬೇಕಂತ ಬಿಡ್ಬೇಕು ಸರ್. ಇವಾಗ ಮತ್ತೆ ಬೇರೆ ಏನೇನು ಅಳವಡಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಜಮೀನಲ್ಲಿ ಸರ್? ನಮ್ಮ ಜಮೀನಲ್ಲಿ ಪೂರ್ತಿ ತೋಟನೇ ಮಾಡಿಸ್ಬೇಕು ಅಂತ. ಈಗ ಎಲ್ಲರೂ ತೋಟ ಅಂತ ಇದಾರೆ, ಎಲ್ಲ ಕಡೆ ಅಡಿಕೆ ಸರ್. ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ತೋಟ ಮಾಡಿಸಿದ್ರೆ ನಾಳೆ ದಿನ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ತೋಟ ಮಾಡ್ಬೇಕು ಅಂತ ಇದೀವಿ ಸರ್. ಇವತ್ ಬಂದ ಆಳು ನಾಳೆ ಬರಲ್ಲ ಸರ್. ತೋಟ ಅಂದ್ರೆ ಏನ್ ತೋಟ ಮಾಡ್ಬೇಕು ಸರ್? ಅಡಿಕೆ ತೆಂಗು ಮತ್ತೆ ಇತರ ಬೆಳೆ, ಅದಕ್ಕೆ ಎಲೆ ಹಂಬು ಮತ್ತೆ ಮೆಣಸು ಇವೆಲ್ಲ ಮಾಡ್ಬೇಕು ಅಂತ ಇದೀವಿ ಸರ್. ಅಡಿಕೆನ ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡುತ್ತಾ ಇರೋದೇನಂದ್ರೆ ಒಂದೇ ಬಾರಿಗೆ ಎಲ್ಲಾ ಕಡೆ ಕೂಡ ಪ್ಲಾಂಟೇಶನ್ ಮಾಡ್ತಾವ್ರೆ, ನೆಡ್ತಾ ಇದಾರೆ. ಇದು ಒಂದೇ ಸರಿ ಎಲ್ಲಾ ಅಡಿಕೆ ಬೆಳೆ ಹೆಚ್ಚಾಗಿ ಬರುತ್ತೆ, ಆಗ ಬೆಲೆ ಏರುಪೇರಾಗುವಂತ ಸಂಭವ ಇರುತ್ತೆ ಸರ್. ಮುಂದೆ ಆಗದನ್ನ ನಾವು ಯಾರಿಂದ ಕಂಡುಹಿಡಿಯಕಾಗಲ್ಲ ಸರ್. ಈಗ ನಮ್ಮ ಮನಸ್ಸು ತೃಪ್ತಿಗೋಸ್ಕರ ನಾವು ಮಾಡ್ತಾ ಇದೀವಿ ಸರ್. ಮಾರುಕಟ್ಟೆ ಇದ್ರೇನೋ ಸರಿ, ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ, ಒಳ್ಳೇದಾಗ್ಲಿ. ಆದ್ರೆ ಅಂತ ಸಂದರ್ಭದಲ್ಲಿ ಮಾರುಕಟ್ಟೆ ಏನಾದ್ರು ಏರುಪೇರಾದಾಗ ಹೇಗಿರುತ್ತೆ ನಿಮ್ಮ ಇದು ಸರ್? ಬೇರೆ ಫಸಲು ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಸರ್, ನಾವು ಡಿಸ್ಟೆನ್ಸ್ ಜಾಸ್ತಿ ಇಟ್ಟಿರ್ತೀವಿ. ಬೇರೆ ಫಸಲು ಮಾಡ್ಬೋದು ಸರ್, ಯಾರು ತರಕಾರಿ ಬೆಳ್ಕೋಬಹುದು, ಅದೊಂದೇ ಅವಲಂಬನೆ ಮಾಡ್ಕೊಡಲ್ಲ ಸರ್. ಬೇರೆ ಬೇರೆ ಅವಲಂಬನೆ ಮಾಡ್ಲಿಕ್ಕೆ ಅನುಕೂಲ ಇದೆ ಸರ್. ಈಗ ಆಹಾರಕ್ಕೆಲ್ಲ ಏನ್ ಮಾಡ್ಕೋತೀರಿ, ರಾಗಿ ಭತ್ತ ಇದಕ್ಕೆಲ್ಲ? ಸರ್ ರಾಗಿ ಹುರುಳಿ ನಮ್ಮ ಮನೆ ಆಗೋಷ್ಟು ಅವ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀವಿ ಸರ್. ಮನೆಗೇನು ಕೊಂಡ ಆಗಿಲ್ಲ ಸರ್, ಎಲ್ಲ ಅದರಿಂದ ಉತ್ಪತ್ತಿ ಮಾಡ್ಕೊಳ್ತೀವಿ. ಒಟ್ಟಾರಿಯಾಗಿ ನಿಮ್ಮ ಸಮಗ್ರವಾದ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಿ, ಮಾಡಿದ್ದೀರಿ. ನನಗೆ 2.5 ಎಕರೆ ಲೆಕ್ಕ ಸಿಕ್ತು, 1.5 ಎಕರೆಗೆ ಅಡಿಕೆ ಮತ್ತು 2 ಎಕರೆಗೆ ಇದು, ಅಂದರೆ ಒಟ್ಟು 3-4 ಎಕರೆ, 7 ಎಕರೆನಲ್ಲಿ ಮತ್ತು ಇನ್ನೂ ಮೂರು ಎಕರೆ ಲೆಕ್ಕ ಸಿಗ್ಲಿಲ್ವಲ್ಲ, ಅದ್ರಲ್ಲಿ ಏನು ಮಾಡ್ತಿದ್ದಾರೆ? ಇಲ್ಲಿ ಒಂದೂವರೆ ಎಕರೆ ಇದು ಗದ್ದೆ ಆಗುತ್ತೆ ಸರ್. ಗದ್ದೆನಲ್ಲಿ ಬರೀ ಭತ್ತ ಮಾತ್ರ ಮಾಡ್ಕೊಳ್ತೀವಿ, ಇನ್ನೇನು ಬೇರೆ ಬೆಳೆ. ನೀರು ಕೊಟ್ಟಾಗ ಹಾರಂಗಿ ನೀರು ಸಮ್ಮರ್ ಸೀಸನ್ ಮಾತ್ರ ನಿಲ್ಲಿಸಿ ಇನ್ನೆಲ್ಲ ಟೈಮಲ್ಲಿ ಬರ್ತಾ ಇರುತ್ತೆ ಸರ್. ಅಲ್ಲಿ ಭತ್ತ ಹಾಕ್ತೀವಿ, ಮತ್ತೆ ಬೇರೆ ಇನ್ನೊಂದು ಎರಡು ಎಕರೆಗೆ ಇದಾಗ್ತೀವಿ ಸರ್, ಹುರುಳಿ ಹಲಸಂದೆ. ಮತ್ತೆ ಈ ಭೂಮಿಯಿಂದ ಚೇಂಜ್ ಮಾಡ್ಕೊಳ್ತೀವಿ, ಕೋಸ್ ಹಾಕ್ತೀವಿ, ಇನ್ನು ಬೇರೆ ಬೇರೆ ಏನು ನಮಗೆ ಅನುಕೂಲ ಇರುತ್ತೆ ಅದನ್ನ ಬೆಳೀತಾ ಇರ್ತೀವಿ ಸರ್. ಇವಕ್ಕೆಲ್ಲ ಉಳುಮೆಗೆಲ್ಲ ಏನು ಮಾಡ್ತೀರಿ ಸರ್? ಉಳುಮೆಗೆ ಇದ್ದಾಗ ಕೂಲಿ ಟ್ರ್ಯಾಕ್ಟ್ರಿ ಸರ್, ಬಾಡಿಗೆ ಟ್ರ್ಯಾಕ್ಟ್ರಿ ತಗೊಳೋದು. ಯಾಕಂದ್ರೆ ನೀವು ಟ್ರ್ಯಾಕ್ಟ್ರ್ ಇಟ್ಕೋಬೇಕು ಅನ್ಸ್ಲಿಲ್ವಾ? ಒಂದು ಟ್ರ್ಯಾಕ್ಟ್ರ್ ತಗೋಬೇಕು ಅಂತ ಇದೆ, ನಮಗೆ ಮಾಡೋರಿಲ್ಲ ಸರ್, ಅದೊಂದೇ ಪ್ರಾಬ್ಲಮ್ ಇದೆ. ಆಮೇಲೆ ಇವರು ಡ್ರೈವರ್ ಇಟ್ಕೊಂಡ್ರೆ ವಾರ ಕೊಟ್ಟಂಗೆ ಆಗುತ್ತೆ ಸರ್, ಸರಿಯಾಗಿ ಗಾಡಿ ನೋಡ್ಕೊಳ್ಳಲ್ಲ. ಅಂದ್ರೆ ನಿಮ್ಮ ಮಗ ಸ್ವಲ್ಪ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅವ್ನು ಮಾಡ್ಬೋದು, ಆಮೇಲೆ ಮಾಡ್ಕೊಡ್ಬೇಕು ಅಂತ ಇದೀವಿ ಸರ್. ಬೇರೆ ಇಂಥದ್ದೇನಾದ್ರು ನಾನು ನಿರ್ದಿಷ್ಟವಾಗಿ ಮಾಡಬೇಕು ನನ್ನ ಕೃಷಿ ಜಮೀನಲ್ಲಿ ಅಂತ ಏನಾದ್ರು ನಿಮಗೆ ಆಲೋಚನೆ ಇದೆಯಾ ಸರ್? ನಿರ್ದಿಷ್ಟವಾಗಿ ಅಂದ್ರೆ ನಾವು ಮಗ ಒಂದು ಸ್ವಲ್ಪ ಸಪೋರ್ಟೆಡ್ ಆದ್ಮೇಲೆ ನಾವು ಎಲ್ಲಾನು ತೋಟನೇ ಮಾಡಿಸ್ಬೇಕು ಅಂತಾನೆ ಕಾಯ್ತಾ ಇದ್ದೀವಿ ಸರ್. ಒಳ್ಳೇದಾಗ್ಲಿ ಜವರೇಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಮ್ಮ ರೈತ ಬಾಂಧವರು ನಿಮ್ಮೊಂದಿಗೆ ಮಾತಾಡಿ ನಿಮ್ಮ ಅನುಭವಗಳನ್ನ ಕೇಳಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಂದು ಮೂರು ಬಾರಿ ಹೇಳಿ. 63 63 0519 401 63 63 0519 401 63 63 0519 401 ನಮಸ್ಕಾರ ಜವರೇಗೌಡರು. ಧನ್ಯವಾದಗಳು ಸರ್. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಹುಣಸೂರು ತಾಲೂಕು ಹಿರೇಕ್ಯಾತನಹಳ್ಳಿಯ ಕೃಷಿಕ ಜವರೇಗೌಡ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ಅಂತಾರಾಷ್ಟ್ರೀಯ ಅರಣ್ಯ ದಿನದ ಸಂದರ್ಭದಲ್ಲಿ ಮೈಸೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಬಸವರಾಜ್ ಕೆಎನ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಅರಣ್ಯ ದಿನದ ಶುಭಾಶಯಗಳು. ಮಾರ್ಚ್ 21 ಪ್ರತಿ ವರ್ಷ ನಾವು ವಿಶ್ವ ಅರಣ್ಯ ದಿನವಾಗಿ ಆಚರಿಸುತ್ತೇವೆ. 2012 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಪ್ರತಿ ವರ್ಷ ಮಾರ್ಚ್ 21 ವರ್ಲ್ಡ್ ಫಾರೆಸ್ಟ್ ಡೇ ಅಥವಾ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಅರಣ್ಯ ಸಂರಕ್ಷಣೆ ಹಾಗೂ ಅರಣ್ಯದ ಪ್ರಯೋಜನಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿರ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಗಮನವನ್ನ ಸೆಳೆದು ಎಲ್ಲರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಈ ಅರಣ್ಯಗಳ ಸಂರಕ್ಷಣೆಗೆ ಯಾಕೆ ತೊಡಕೊಳ್ಬೇಕು, ಇದರ ಪ್ರಯೋಜನಗಳೇನು, ಇದು ಮುಂದಿನ ಪೀಳಿಗೆಗೆ ಯಾವ ರೀತಿಯಾಗಿ ಸಹಕಾರಿ ಆಗ್ತದೆ ಎಂಬ ಎಲ್ಲ ಅಂಶಗಳ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ದಿನವನ್ನ ನಾವು ಪ್ರತಿ ವರ್ಷ ಒಂದು ಧ್ಯೇಯದೊಂದಿಗೆ ಆಚರಿಸ್ತಾ ಇರ್ತವೆ. 2023 ಫಾರೆಸ್ಟ್ ಅಂಡ್ ಹೆಲ್ತ್, ಅರಣ್ಯ ಮತ್ತು ಆರೋಗ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್, ವಿಶ್ವ ಅರಣ್ಯ ದಿನವನ್ನು ನಾವು ಈ ಬಾರಿ ಆಚರಿಸ್ತಾ ಇದ್ದೇವೆ. ಇದೇ ರೀತಿ ಪ್ರತಿ ವರ್ಷ ಕೂಡ ಒಂದು ಧ್ಯೇಯವನ್ನ ಹೊಂದಿ ವಿಶ್ವ ಅರಣ್ಯ ದಿನವನ್ನ ಆಚರಿಸಲಾಗ್ತಿದೆ. ಕಳೆದ 2-3 ವರ್ಷದಿಂದ ಅಂದರೆ ಕೋವಿಡ್ ಬಂದ 2020 ನಂತರ ಇಂದಿಗಿಂತನೂ ನಮಗೆ ಅರಣ್ಯ, ಪರಿಸರ ಮತ್ತು ನಮ್ಮ ಸುತ್ತಲಿನ ನಿಸರ್ಗದ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ನಮ್ಮೆಲ್ಲರಿಗೂ ಹೆಚ್ಚಿನ ಅರಿವು ಮೂಡ್ತಾ ಇದೆ ಅಂತಂದ್ರೂ ತಪ್ಪಾಗಲಾರದು. ಸ್ವಚ್ಛ ಪರಿಸರ, ಸ್ವಸ್ಥ ಪರಿಸರ ಹಾಗೂ ಸ್ವಚ್ಛ ಗಾಳಿ ನಮ್ಮ ಇರುವಿಕೆಗೆ ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದನ್ನ ಕೋವಿಡ್ ಹಿಂದೆಂದಿಗಿಂತನೂ ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮನವರಿಕೆ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಬಾರಿ ಫಾರೆಸ್ಟ್ ಅಂಡ್ ಹೆಲ್ತ್, ಅರಣ್ಯ ಮತ್ತು ಆರೋಗ್ಯ ಅಂತಕ್ಕಂಥ ಧ್ಯೇಯ ಹೆಚ್ಚು ಅಪ್ಯಾಯಮಾನವಾಗಿದೆ, ಹೆಚ್ಚು ಅರ್ಥಪೂರ್ಣವಾಗಿದೆ ಅಂತಂದ್ರು ತಪ್ಪಾಗಲಾರದು. ಅರಣ್ಯ ಮತ್ತು ಆರೋಗ್ಯಕ್ಕೆ ಇರುವಂತಹ ಸಂಬಂಧ ಏನು? ಅರಣ್ಯದ ಆರೋಗ್ಯ ಮಾತ್ರ ಅಲ್ಲ, ಎಲ್ಲ ಜೀವ ಸಂಕುಲಗಳ ಆರೋಗ್ಯ ಕೂಡ ಅರಣ್ಯಗಳ ಮೇಲೆ ಅವಲಂಬಿತವಾಗಿದೆ ಎಂಬ ಒಂದು ಅರ್ಥದಲ್ಲಿ ಈ ಧ್ಯೇಯವನ್ನ ನೀಡಲಾಗಿದೆ. ಮುಖ್ಯವಾಗಿ ಆರೋಗ್ಯಕ್ಕೆ ಬೇಕಾದಂತಹ ಆಮ್ಲಜನಕ, ಎಲ್ಲ ಜೀವಿಗಳ ಒಂದು ಪ್ರಾಣವಾಯು ಅಂತ ನಾವೇನ್ ಹೇಳ್ತೇವೆ, ಇದು ನಮಗೆ ಬರ್ತಕ್ಕಂಥದ್ದು ಪತ್ರ ಹರಿತು ಹೊಂದಿದ ಹಸಿರು ಸಸ್ಯಗಳಿಂದ. ನಾವು ಹೇಗೆ ಪತ್ರ ಹರಿತು ಹೊಂದಿದ ಹಸಿರು ಸಸ್ಯಗಳ ಮೇಲೆ ಪ್ರಾಣವಾಯುಗಾಗಿ ಅವಲಂಬಿತರಾಗಿರ್ತೇವೆ, ಅದೇ ರೀತಿ ನಾವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಏನಿದೆ, ಇದನ್ನ ಮರಗಳು ಸೇವಿಸಿ ಅವು ಕೂಡ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ನಮ್ಮ ಮೈಸೂರು ವಿಭಾಗದ ವ್ಯಾಪ್ತಿಯಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ ಅನ್ನ ಆಚರಿಸುವ ಒಂದು ನಿಟ್ಟಿನಲ್ಲಿ March 3 ಅಂದ್ರೆ ವೈಲ್ಡ್ ಲೈಫ್ ಡೇ ವಿಶ್ವ ವನ್ಯಜೀವಿ ದಿನದಿಂದ ಆರಂಭಿಸಿ ಇಂದಿನ ದಿನದವರೆಗೆ ಅಂದ್ರೆ March 3 to 21 19 ದಿನಗಳ ಕಾಲ ನಾಡದೇವಿ ಚಾಮುಂಡಿ ತಾಯಿಯ ಮಡಿಲ ಸ್ವಚ್ಛಗೊಳಿಸೋಣ ಎಂಬಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿದಿನ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಹಾಗೂ ಇಲಾಖೆಯ ಸಹಯೋಗದೊಂದಿಗೆ ಚಾಮುಂಡಿ ಬೆಟ್ಟವನ್ನು ಸ್ವಚ್ಛಗೊಳಿಸತಕ್ಕಂತಹ ಕಾರ್ಯಕ್ರಮವನ್ನು ನಾವು ಕಳೆದ 19 ನೆರವೇರಿಸಿದ್ದೇವೆ. ಈ ರೀತಿ ಸಾರ್ವಜನಿಕರನ್ನ ಒಳಗೊಂಡು ಅವರಲ್ಲಿ ಒಂದು ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸತಕ್ಕಂಥದ್ದು, ಅರಿವು ಮೂಡಿಸತಕ್ಕಂತಹ ಕಾರ್ಯಕ್ರಮಗಳನ್ನ ಇಲಾಖೆ ಹಮ್ಮಿಕೊಂಡಿದೆ. ಸನಾತನವಾಗಿ ನಮ್ಮೆಲ್ಲರ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪ್ರತಿಯೊಂದು ಹಬ್ಬಗಳನ್ನ ನಿಸರ್ಗದ ಕಾಲಮಾನಕ್ಕೆ ಹೊಂದಿಕೊಂಡಂತೆ ನಾವು ಎಲ್ಲ ಹಬ್ಬಗಳನ್ನ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ನಮ್ಮ ದೈವಗಳು ಸಹ ನಿಸರ್ಗದ ಅಂಶಗಳನ್ನೇ ಒಳಗೊಂಡಂತಹ ದೈವಗಳು, ಕಲ್ಲು ಮರ ಪ್ರಾಣಿಗಳು ಇಂತಹದನ್ನೇ ದೈವಗಳನ್ನ ಅಥವಾ ದೈವದ ವಾಹನಗಳನ್ನಾಗಿ ನಾವು ರೂಢಿಸಿಕೊಂಡು ನಮ್ಮ ಸಂಸ್ಕೃತಿಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗಿರ್ಬೋದು, ಪರಿಸರ ಸಂರಕ್ಷಣೆ ಆಗಿರ್ಬೋದು, ನಿಸರ್ಗ ಸಂರಕ್ಷಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಂದು ಜೀವನದಲ್ಲಿ ಆಸುಹೊಕ್ಕಾಗಿದೆ. ಇದಕ್ಕೆ ಅತ್ಯಂತ ಪ್ರಸ್ತುತವಾದಂತಹ ಉದಾಹರಣೆ ಅಂತಂದ್ರೆ ನಮ್ಮ ಯುಗಾದಿ ಹಬ್ಬ. ಹಿಂದೂ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸ ಮೊದಲನೇ ತಿಂಗಳು, ಮೊದಲನೇ ತಿಂಗಳಿನ ಮೊದಲನೇ ದಿನವನ್ನು ನಾವು ಯುಗಾದಿಯಾಗಿ ಯುಗದ ಹಾದಿ ಯುಗದ ಆರಂಭವಾಗಿ ಆಚರಿಸ್ತೇವೆ. ಇದು ಕೂಡ ನಮ್ಮ ಋತುಮಾನಕ್ಕೆ ತಕ್ಕನಾಗಿ ಆಗ್ತಕ್ಕಂಥ ಒಂದು ಮುಖ್ಯವಾದಂತಹ ಹಬ್ಬ. ಇದೇ ರೀತಿ ಸಂಕ್ರಾಂತಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಕ್ಕಂತಹ ಹಬ್ಬಗಳು ಬಹಳಷ್ಟು ನಾವು ಆಚರಣೆ ಮಾಡ್ತಿದ್ದೇವೆ. ಇವೆಲ್ಲವೂ ಕೂಡ ಋತುಮಾನಕ್ಕೆ ಹೊಂದಿಕೊಂಡಂತೆ ನಡ್ಕೊಂಡು ಬಂದಿರ್ತವೆ. ಸೊ ಇದು ನಮ್ಮ ಸಂಸ್ಕೃತಿ ಮತ್ತು ಸಂರಕ್ಷಣೆ ಯಾವ ರೀತಿಯಾಗಿ ಆಸುಹೊಕ್ಕಾಗಿದೆ ಅಂತಕ್ಕಂಥದ್ದನ್ನ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅರಣ್ಯಗಳ ಸಂರಕ್ಷಣೆ ಮಾಡೋಣ, ನಿಸರ್ಗದ ಸಂರಕ್ಷಣೆ ಮಾಡೋಣ. ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳುವ ಹಾಗೆ ಈ ಭೂಮಿ ನಮಗೆ ಒಂದು ಬಳುವಳಿಯಾಗಿ ಬಂದದ್ದಲ್ಲ, ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಎರವಲಾಗಿ ಪಡೆದದ್ದು ಅಂತ. ಅಂದರೆ ಈ ಪರಿಸರವನ್ನ ನಾವು ಹಿಂದಿನ ಬಳುವಳಿಯಾಗಿ ನಮಗೆ ಪಿತ್ರಾರ್ಜಿತವಾಗಿ ಬಂದದ್ದು ಅಂತ ನಾವು ಬೇಕಾಬಿಟ್ಟಿಯಾಗಿ ಬೆಳೆಸದೆ ಜವಾಬ್ದಾರಿಯುತವಾಗಿ ಈ ಪರಿಸರವನ್ನು ಬಳಸಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಬಳಸಿಕೊಳ್ಳುವ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ ವಿಶ್ವ ಅರಣ್ಯ ದಿನವನ್ನ ಮರಗಿಡಗಳನ್ನು ನೆಡುವ ಮೂಲಕ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಮೂಲಕ ಆಚರಿಸೋಣ. ಇದರಲ್ಲಿ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆಯ ಜೊತೆಗೆ ಕೈಜೋಡಿಸಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಕೈಜೋಡಿಸಬೇಕೆಂದು ತಮ್ಮೆಲ್ಲರೂ ಕೋರಿಕೊಳ್ಳುತ್ತೇನೆ. ವಂದನೆಗಳು. ಅಂತಾರಾಷ್ಟ್ರೀಯ ಅರಣ್ಯ ದಿನದ ಸಂದರ್ಭದಲ್ಲಿ ಇದುವರೆಗೆ ಮಾತನಾಡಿದವರು ಮೈಸೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಬಸವರಾಜ್ ಕೆಎನ್. ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನು ಕೇಳೋಣ. ರಂಗಾನೆ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ ಜಂಬೂ ಜಾನಕಿ ರಮಣನೇ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲಿ ವಸ್ತುರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ನನ್ನ ಗುರುವೆ ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ರಂಗೈ ಬರುತ್ತಾರೆಂದು ರಂಗಯ್ಯ ರಂಗೋಲೆ ಹಾಕಿದ್ದೆ ರಂಗೈನ ಹಿಂದೆ ತುಳಸಮ್ಮ ಕೈಯಲ್ಲೊಸ್ತುರವೆ ರಂಗಯ್ಯನ ಹಿಂದೆ ರಂಗಯ್ಯ ತುಳಸಂ ಬರುತ್ತಾಳೆಂದು ಮಂಗಳಾರ್ಹತಿ ಹಿಡದಿದ್ದೆ ಕೈಯಲ್ಲೋಸ್ತೂರುವೆ. ಮಂಗಳಾರತಿ ಹಿಡದು ರಂಗಯ್ಯ ಅಂಗೈ ನೊಂದಾವೆ, ಮುಂಗಯ್ಯ ಹವಳ ಸಿಡಿದಾವೆ ಕೈಯಲ್ಲೋಸ್ತೂರುವೆ. ಮುಂಗಯ್ಯನೇ ಹವಳ ರಂಗಯ್ಯ ಸಿಡಿದವ್ ರಂಗಯ್ಯನ ಮುಂದಕ್ಕೆ ಸಾಗಿ ಬರ ಹೇಳಿ ಕೈಯಲ್ಲೋಸ್ತೂರುವೆ. ಕೈಯಲ್ಲಿ ಒಸ್ತೂರುವೆ ರಂಗಯ್ಯ ಕಾವಿಯ ಜೋತುರುವೆ. ಎಲ್ಲಿಗೆ ಹೋಗಿದ್ರಿಯೇ ನನ್ನ ಗುರುವೆ, ಚಿನ್ನದ ಗರಿಯೇ ಭಿನ್ನಹ ಮಾಡಿ